ರಕ್ಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು, ರಾಷ್ಟ್ರ ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಈಗ ವೇಳೆ 6:51. ಕೃಷಿ ರಂಗ ಕೇಳುತ್ತಿರುವ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿ ರಂಗದಲ್ಲಿ ನೀವು ಕೇಳಲಿದ್ದೀರಿ ದಿನ್ನಿ ಗ್ರಾಮದ ದುಳ್ಳಯ್ಯ ಅವರ ಕೃಷಿ ಅನುಭವಗಳು, ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ನಂತರ ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳು. ಹಾಗಾದರೆ ಮೊದಲಿಗೆ ಕೇಳಿ ದಿನ್ನಿ ಗ್ರಾಮದ ದುಳ್ಳಯ್ಯ ಅವರ ಕೃಷಿ ಅನುಭವಗಳನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮದ ರೈತರು ರಾಯಚೂರು ತಾಲೂಕಿನ ದಿನ್ನಿ ಗ್ರಾಮದ ದುಳ್ಳಯ್ಯವರು. ಇವರು ಮೂಲತಃ ಕೃಷಿಕರು. ಸುಮಾರು ವರ್ಷಗಳಿಂದ ಇವರು ತಮ್ಮದೇ ಆದಂತಹ ಒಂದು ಪದ್ಧತಿಯಲ್ಲಿ ಕೃಷಿ ಬೆಳೆಯನ್ನ ಬೆಳೀತಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರ ಬೇಸಾಯ ಹೇಗೆ ನಡೀತಿದೆ, ಯಾವ ರೀತಿಯಾಗಿ ಅವರು ಒಕ್ಕಲ್ತನವನ್ನು ಮಾಡ್ತಿದ್ದಾರೆ, ಒಕ್ಕಲ್ತನದಲ್ಲಿ ಏನೇನು ಸುಧಾರಣೆಗಳನ್ನು ಮಾಡ್ತಿದ್ದಾರೆ, ಆದಾಯ ಹೇಗೆ ಬರ್ತಿದೆ, ಖರ್ಚು ವೆಚ್ಚ, ಒಟ್ಟಿನಲ್ಲಿ ಕೃಷಿ ಬದುಕು ಎತ್ತ ಸಾಗಿದೆ ಎಂಬಂತಹ ಒಂದು ಮಾಹಿತಿಯನ್ನು ಅವರಿಂದ ತಿಳ್ಕೊಳ್ಳೋಣ. ದುಳ್ಳಯ್ಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಹೇಳಿ, ತಾವು ಮೂಲತಃ ಕೃಷಿ ಕುಟುಂಬದಿಂದ ಬಂದವರ ಅಥವಾ ಮಧ್ಯದಲ್ಲಿ ಏನಾದರೂ ಕೃಷಿ ಮಾಡಿದ್ರಿ? ಇಲ್ಲ ಸರ್, ಕೃಷಿಯಿಂದ ಬಂದಿದ್ದೆ ಸರ್. ನಿಮ್ಮ ತಂದೆ ಕಾಲದಿಂದಲೇ ಒಕ್ಕಲ್ತನ ಇತ್ತು? ಒಕ್ಕಲ್ತನ ಸರ್. ನೀವೇನಾದ್ರೂ ಸಾಲಿಗೆ ಇಲ್ಲಿ ಸಾಲಿ ಓದಿ ಸರ್? ಒಂದು 3ನೇ ಕ್ಲಾಸ್ ತನಕ ಓದಿದ್ದೆ ಸರ್ ಅಷ್ಟೇ. ಅಷ್ಟೇ, ಆಮೇಲೆ 7th ಕಟ್ಕೊಂಡು 10th ಹೋಗಿದ್ದೆ ಸರ್. 3ನೇ ಕ್ಲಾಸ್ ತನಕ ಸಾಲಿ ಓದಿ 7th ಮುಗಿಸಿಕೊಂಡು ಆಮೇಲೆ ಡೈರೆಕ್ಟ್ 10ನೇ ಕ್ಲಾಸಿಗೆ ಮಾಡಿದ್ರಿ? ಮಾಡಿದ್ರಿ ಸರ್. 10ನೇ ಕ್ಲಾಸ್ ಪಾಸ್ ಮಾಡ್ಕೊಂಡ್ರ? ಇಲ್ಲ, 7th ಅಷ್ಟೇ ಪಾಸ್ ಆಗಿದೆ. 10ನೇ ಕ್ಲಾಸ್ ಫೇಲ್ ಆಯ್ತು ಸರ್. 10ನೇ ಕ್ಲಾಸ್ ಫೇಲ್ ಆಯ್ತು. ಫೇಲ್ ಆಯ್ತು. ಅಂದ್ರೆ ಓದು, ಬರಹ, ಲೆಕ್ಕಪತ್ರ ಎಲ್ಲ ಬರ್ತದೆ? ಬರ್ತದೆ ಸರ್, ಬರ್ಕಂತೀವಿ ಸರ್. ಬರ್ಕಂತೀರಿ? ಟ್ಯೂಷನ್ ಮಾಡ್ಕೊಂಡಿ ಸರ್, ಟ್ಯೂಷನ್ ದಯ ಕಲ್ಕೊಂಡಿ. ಅಂದ್ರೆ ಏನು ಅಕ್ಷರ ಜ್ಞಾನ ಬರ್ತದೆ? ಏನು ವ್ಯವಹಾರಕ್ಕೆ ಏನ್ ಬೇಕು? ಬರ್ತದೆ ಸರ್. ಏನ್ರಿ ಮತ್ತೆ ನಿಮ್ ತಂದೆಯವರು ಕೂಡ ಒಕ್ಕಲ್ತನ ಇತ್ತ? ಒಕ್ಕಲ್ತನ ಸರ್. ತಂದೆ ನಿಮ್ಮ ತಂದೆಯವ್ರ ಕಾಲಕ್ಕೆ ಎಷ್ಟು ಎಕರೆ ಭೂಮಿ ಇತ್ತು ನಿಮ್ದು? ನಮ್ ತಂದೆಯವ್ರ ಕಾಲಕ್ಕೆ ಸರ್ ನಮ್ಗೆ ಒಂದು 20 ಎಕರೆ ಒಳ್ಳೆ ಸರ್. ನಮ್ ತಂದೆ 20 ಎಕರೆ. ನಮ್ ತಾತಂದ್ರೆ 70 ಎಕರೆ ಸರ್. ತಾತಂದು 70 ಇತ್ತು, ತಂದೆಯವ್ರ ಕಾಲಕ್ಕೆ 20 ಆಯ್ತು. ಈಗ ನಿಮ್ ಕಾಲಕ್ಕೆ ಎಷ್ಟು? ನಮ್ ಕಾಲಕ್ಕೆ ಸರ್ 4-5 ಎಕರೆ ಬಂದ ಸರ್. ಉಳಿಕಿದ್ದು ಮತ್ತೆ ನಮ್ಮ ಅಪ್ಪಂದು ಬೇರೆ ತಗೊಂಡಿದ್ದು ಇನ್ನೊಂದಲ್ಲ, ಅದು ಸೇರಿ 8 ಎಕರೆ ಆಗಿದೆ ಸರ್. ಒಂದ್ 2 ಎಕರೆ ತಗೊಂಡಿ ಸರ್. ನೋಡ್ರಿ, ಒಂದ್ ವಿಚಾರ ಏನು ಅಂತಂದ್ರೆ, ಹಿಡುವಳಿಗಳು ಹೇಗೆ ಸಣ್ಣ ಹಾಕುವಂತ ಹೋಗ್ತವೆ. ತಾತನ ಕಾಲಕ್ಕೆ 70 ಇತ್ತು, ತಂದೆಯವ್ರ ಕಾಲಕ್ಕೆ 20 ಆಯ್ತು, ನಿಮ್ ಕಾಲಕ್ಕೆ 4-8 ಆಗಿದೆ ಇವಾಗ ಸರ್. ಮತ್ತೆ ಜಾಸ್ತಿ ಆಗಿವಲ್ಲ ಸರ್. ನಮ್ಮ ಅಪ್ಪಗೆ 7 ಜನ ಸರ್ ಅಣ್ಣತಮ್ಮರು, ಎಲ್ಲರಿಗೂ ಪಾಲಾಯ್ತು. ಎಲ್ಲರಿಗೂ ಪಾಲ ಸರ್. ಹಂಗಾಗಿ 20 ಎಕರೆದಾಗ 4 ಎಕರೆ ಬಂದ್ ಸರ್. ಉಳಿಕಿದ್ದು ನಾವು ಒಂದ್ 2 ಎಕರೆ ತಗೊಂಡಿದೀವಿ. ಆಮೇಲೆ ನಮ್ಮ ಅಪ್ಪಂದೆಲ್ಲ ಸೇರಿ 8 acres ಸರ್ ಭಾಗ ಬಂದು ಸರ್. ಎಂತದ್ದು ನಿಮ್ಮ ಭೂಮಿ? ಏನು ಕೆಂಪು ಭೂಮಿನ? ಇಲ್ಲ ಕಪ್ಪು ಭೂಮಿ ಸರ್. ಅಂತ ಕಪ್ಪು ಭೂಮಿ ನಮ್ದು, ಚಲೋ ಭೂಮಿ ಸರ್. ಕಪ್ಪು ಭೂಮಿ ಅಂದ್ರೆ ದಿನ್ನಿ ಗ್ರಾಮ ಆಯ್ತು ಅಂತಂದ್ರೆ ನಿಮ್ಮ ನೆಲೆ ಹಾಳು, ಮರ್ಚೆಟ್ ಹಾಳು, ಅಸ್ಕಿ ಹಾಳು ಈ ಭಾಗದಲ್ಲಿ ಬರುವಂತದ್ದು. ನೆಲ ಹಾಳು ಮರ್ಚೆಟ್ ಬಾಲಾಗಿದೆ ಸರ್ ನಮ್ಗೆ ದಿನ್ನಿ ಗ್ರಾಮ. ಕಲ್ಲೂರು ಬರ್ತದೆ, ಕಲ್ಲೂರು ಬರ್ತದೆ, ಮುಂದೆ ಹೋದ್ರೆ ಕಲ್ಲೂರು ಬರ್ತದೆ. ನಿಮ್ ಭಾಗದಲ್ಲಿ ಮುಖ್ಯವಾಗಿ ಯಾವ್ಯಾವ ಬೆಳೆಗಳನ್ನ ರೈತ ಬಾಂಧವರು ಹಾಕ್ತಾರೆ? ನಮ್ಮ ಭಾಗದಲ್ಲಿ ಸರ್ ಇವಾಗ ಹತ್ತಿ ಮೆಣಸಿನಕಾಯಿ ಜಾಸ್ತಿ ಆಗ ಸರ್. ಇವಾಗ ಹತ್ತಿ ಬೆಳೆ ಮೆಣಸಿನಕಾಯಿ ಜಾಸ್ತಿ ಅಂತಂದ್ರೆ ನಮ್ಮ ಮುಖ್ಯವಾಗಿ ಬೆಳೆದಂತದ್ದು ದುಡ್ಡಿನ ಬೆಳೆನೆ. ದುಡ್ಡಿನ ಬೆಳೆ ಸರ್. ಇವು ತೊಗರಿ ಗಿಗರಿ ಅಂತ ಏನಿಲ್ಲ ಸರ್. ಮೆಣಸಿನಕಾಯಿ ಹತ್ತಿನೇ ಜಾಸ್ತಿ ಸರ್ ನಮ್ ಕಡೆಗೆ. ನೀವು 8 acres ಭೂಮಿ ಐತೆ ಅಂತ ಹೇಳಿದ್ರಿ? ಒಂದು 7 acres ಹತ್ತಿ ಹಾಕಿದ್ವಿ ಸರ್. ಒಂದು 2 acres ಮೆಣಸಿನ ತೋಟ ಇಟ್ಟಿದ್ವಿ ಸರ್. 2 acres ಮೆಣಸಿನಕಾಯಿ. ಒಟ್ಟಿನಲ್ಲಿ ಹತ್ತಿ ಮತ್ತೆ ಮೆಣಸಿನಕಾಯಿಯನ್ನ ಈ ವರ್ಷ ಹಾಕೊಂಡಿದ್ರಿ ತಾವು? ಹೌದು ಸರ್. ಯಾವ ಟೈಮಿಗೆ ನೀವು ಹತ್ತಿಯನ್ನ ಊರ್ತೀರಿ ದುಳೆಯವ್ರೆ? ನಾವು ಸರ್ ಇವಾಗ ಮಳೆ ಮುಂಗಾರು ಕರೆಕ್ಟ್ ಬಂದ್ರೆ ಮೃಗಶಿರದಾಗ ಹಾಕಿದ್ರೆ ಬೆಸ್ಟ್ ಇರ್ತಾವ ಸರ್. ಮೃಗಶಿರ ಮಳೆಗೆ, ಮೃಗಶಿರ ಮಳೆ ಚಲೋ ಇರ್ತದಂತ ಸರ್. ಟೈಮ್ ಸಿಕ್ಕರೆ ಅದೇ ಟೈಮ್ನಾಗ ಹಾಕ್ತೀವಿ. ಟೈಮ್ ಅನ್ಕೊಳ ಜೂನ್ ಜುಲೈದಾಗ ಪಕ್ಕ ಹಾಕ್ತೀವಿ ಸರ್. ಪಕ್ಕ ಹಾಕ್ತೀವಿ, ಜೂನ್ ಅನ್ನ ಹಾಕ್ತೀವಿ ಇಲ್ಲಾಂದ್ರೆ ಜುಲೈ ಸರ್. ಜುಲೈ ದುಳೆಯವ್ರೀಗ ಮರ್ಚೆಟ್ ಹಾಳು, ದಿನ್ನಿ, ನೆಲ ಹಾಳು, ಇವು ಒಳ್ಳೆ ಭೂಮಿ ಫಲವತ್ತಾದಂತದ್ದು, ಪ್ಯೂರ್ ಎರಿ ಭೂಮಿ. ಹತ್ತಿ ಚಲೋ ಬರ್ತದೆ ನಿಮ್ಮ ಭಾಗದಲ್ಲಿ? ಬರ್ತದೆ ಸರ್, ಹತ್ತಿ ಚಲೋ ಬರ್ತದೆ. ನಮ್ಮ ಭೂಮಿ ಅದ ಸರ್, ಮಿನಿಮಮ್ ಬ್ಯಾಲೆನ್ಸ್ ಇರ್ಬೇಕು 15 ಇರ್ತದೆ ಸರ್. ಚಲೋ ಅಂದ್ರೆ 20 ಬರ್ತದೆ ಸರ್. ನಮ್ಮ 15-20 ಸರಾಸರಿ. ನಾವು ಹೇಗೆ ನಿರ್ವಹಣೆ ಮಾಡ್ತೀವಿ, ಎಣ್ಣೆ ಬೀಜ ಗೊಬ್ಬರ ಅವು ಹೆಂಗ್ ನೋಡ್ಕೊಳ್ತೀವಿ, ಸಕಾಲಕ್ಕೆ ನೀರು ಸಿಕ್ತಪ್ಪ ಅಂತಂದ್ರೆ 18-20 ಕ್ವಿಂಟಲ್ ಬಂದೆ ಸರ್. ಒಂದ್ ಎಕರೆ 20 ಕ್ವಿಂಟಲ್ ಬಂದ ಸರ್. ಅಂದ್ರೆ ಹತ್ತಿ ಬೆಳೆದವರು ಒಳ್ಳೆ ಲಾಭ ಪಡ್ಕೊಂಡಿದ್ದಾರೆ? ಈ ವರ್ಷ ಸ್ವಲ್ಪ ಲಾಸ್ ಆಯ್ತು ಸರ್. ಈ ವರ್ಷ ಹೇಗೆ? ಈ ವರ್ಷ ಮಳೆ ಜಾಸ್ತಿ ಆಗಿ ಸರ್, ನೀರು ಗಂಗಾಳ ಇದ್ದಂಗ ಸರ್, ಪ್ಲಾಟ್ ಗಳು ಸ್ವಲ್ಪ ನೀರು ಜಾಸ್ತಿ ಆಗಿ ಬೆಳೆ ಎಲ್ಲ ಹೋಗ್ಬಿಡುತ್ತೆ ಸರ್. ನಿಮ್ದು ಮೊದಲು ಏನಾದ್ರು ಭತ್ತದ್ದು ಏನಾದ್ರು ಹೊಲ ಇತ್ತ? ಮಡಿ ಮಾಡಿದ್ವಿ ಸರ್. ಅದರ ಮಡಿ ಮಾಡಿದ್ವಿ, ಹಂಗಾಗಿ ನೀರು ನಿಂತು ಬಿಟ್ಟು ಸರ್. ನೀರು ನಿಂತು ಬಿಡ್ತು. ಈಗ ಹತ್ತಿ ಹಾಕೊಂಡವರು ಪ್ರಾರಂಭದಲ್ಲಿ ಏನು ಬಿಡಿಸಿದ್ರಲ್ಲ, ಪ್ರಾರಂಭದಲ್ಲಿ ಹತ್ತಿ ಅದು 11,000, 12,000, 10,000 ತನ ರೇಟ್ ಚಲೋ ಸಿಕ್ತು ಅವರಿಗೆ. ಅವಾಗ ಫಸ್ಟಿಗೆ 9,000 ಸಿಕ್ಕೆ ಸರ್, 9-10 ಸಿಕ್ಕೆ ಸರ್, 11 ಸಿಕ್ಕಲ್ಲ. ಅಂದ್ರೆ ಸ್ವಲ್ಪ ಮುಕ್ಕಟ್ಟು ಹತ್ತಿ ಊರ್ಬೇಕು. ಹೌದು ಸರ್, ಮುಕ್ಕ ಅಂದ್ರೆ ದೀಪಾವಳಿ ಬರ್ಬೇಕು ಸರ್, ತಂಗ ರೇಟ್ ಸಿಗ್ತದೆ ಸರ್. ಅಂದ್ರೆ ಜೂನ್ ಜುಲೈ 15 ಹತ್ತಿ ಬಿತ್ತಬೇಕು ಅಂತ ಹೇಳ್ತಾರೆ. ಹೌದು ಸರ್. ಲೇಟ್ ಆಯ್ತಪ್ಪ ಅಂತಂದ್ರೆ ಈಗ ಹುಳಗಳು, ಈಗ ಮಳೆಗಳ ಕಾಲಕ್ಕೆ ಸಿಕ್ಕಾಕೊಂಡು ಇಳುವರಿ ಕಡಿಮೆ ಆಗ್ತದೆ, ರೋಗಗಳು ಬರ್ತವೆ, ಹುಳ ಬರ್ತಾವ ಅಂತ ಹೇಳ್ತಾರೆ. ಹೌದು ಸರ್. ಈಗ ತಾವು ಹಾಕೊಂಡಿದ್ರಿ 7 acres ಹತ್ತಿ, ಹೇಗಾಯ್ತು ಈ ವರ್ಷ? ಈ ವರ್ಷ ಸರ್ ಹತ್ತಿ ನಮ್ದು 1-2 acres ಹಳ್ಳಕ್ಕೆ ಹೋಯ್ತು ಸರ್. ನೀರು ಜಾಸ್ತಿ ಆಗಿ 1 acres ನೀರು ನಿಂತು ಹೋಯ್ತು ಸರ್. 4 acres ಸರ್, 30-32 ಕ್ವಿಂಟಲ್ ಆಗ ಸರ್. ಕಡಿಮೆ ಆಯ್ತು. ಹೌದು ಸರ್. ಲಾಸ್ ಆಯ್ತು ನಿಮ್ಗೆ? ಲಾಸ್ ಆಯ್ತು ಸರ್. ಅಂದ್ರೆ ಭೂಮಿ ಸಮದಟ್ಟಾಗಿ ಮಾಡ್ಕೊಂಡಿದ್ರಿಂದ, ಮಡಿ ಮಾಡ್ಕೊಂಡಿದ್ರಿಂದ ಮಳೆ ಹೆಚ್ಚಾಗಿ ನಿಂತು ಕೊಳತು ಎಲ್ಲ ಹಾಳಾಗಿ ಹೋಯ್ತು. ಹೌದು ಸರ್. ಜೊತೆಗೆ ಮೆಣಸಿನಕಾಯಿ 2 acres ಹಾಕಿದ್ವಿ ಅಂತ ಹೇಳಿದ್ರಿ. ಹೌದು ಸರ್. ಮೆಣಸಿನಕಾಯಿ ಹೇಗೆ? 2 acres ಸೇರಿ ಸರ್ 15 ಕ್ವಿಂಟಲ್ ಆಗಿದೆ ಸರ್. ಮೆಣಸಿನಕಾಯಿ 2 acres ಸೇರಿ 15 ಕ್ವಿಂಟಲ್ ಆಗಿದೆ ಸರ್. 2 acres ಸೇರಿ 15 ಕ್ವಿಂಟಲ್ ಅಂತಂದ್ರೆ ನಿಮ್ಮ ಭೂಮಿ ಈಗ ಕಡಿಮೆ ಐತೆ ಅದನ್ನು ಕೂಡ? ಹೌದು ಸರ್, ಅದು 1 acres 18 ಕ್ವಿಂಟಲ್ ಬರ್ತದೆ ಸರ್. 18 ಕ್ವಿಂಟಲ್ ಬರ್ತದೆ 1 acre. ಅದು ಬ್ಲಾಕ್ ಥ್ರೆಡ್ ಸ್ಟಾರ್ಟ್ ಆಗ ಸರ್. ಹೌದು, ಬ್ಲಾಕ್ ಥ್ರೆಡ್ ಈ ಸಲ ಹೊಸದಾಗಿ ಬಂದಂತದ್ದು. ಹೂವನೇ ಬುಳ್ಳ ಸರ್. ಲಾಸ್ಟ್ ಟೈಮ್ನಾಗ ಅದು ಹೂವ ಅದು ರುದ್ರಭದ್ರ ಆಮೇಲೆ ಒಂದು 5 ಎಣ್ಣೆ ಸಿಗ್ತಾರೆ ಅದು ಅದು ಆಯುರ್ವೇದ ಸಿರಪ್ ಅದು ಚಲೋ ಕೆಲಸ ಮಾಡುತ್ತೆ. ಅದು ರುದ್ರಭದ ಚಲೋ ಕೆಲಸ ಮಾಡುತ್ತೆ. 3 ಫುಲ್ಲು ಥ್ರಿಪ್ಸ್ ಅಲ್ಲಿ ಕಂಟ್ರೋಲ್ ಆಗಿ ಚಲೋ ಬಂದು ಸರ್, ಕಾಪು ಚೆನ್ನಾಗಿ ಬಂದಿತ್ತು. ನಮ್ಗೆ ನೀರು ಸಿಗಲಿಲ್ಲ ಸರ್. ಆಮೇಲೆ ಎಕ್ಸ್ ಬೋನಸ್ ಸೊಡಿದ್ವಿ, ಫುಲ್ ಕಾಪನ ಸಟ್ಟಿಂಗ್ ಆಯ್ತು. ಆದ್ರೆ ನೀರಿಲ್ಲದೆ ಕಲಾಸ್ ಹೊಡಗೈತೆ ಸರ್. ಅಂದ್ರೆ ಕೊನೆ ಭಾಗದ ನೀರ ನಿಮ್ದು? ಕೊನೆ ಭಾಗ ಸರ್, ನಮ್ ಲಾಸ್ಟ್ ಭೂಮಿ ಸರ್. ನಮ್ದು ಏನಾದ್ರು ಹಳ್ಳಗಳು ಹರಿದೋಗಂತದ್ದು ಏನಾದ್ರು ಬೋರ್ವೆಲ್ ಅಥವಾ ಪಂಪ್? ಅಲ್ಲ ಸರ್, ದೂರದಾಯ್ತು ಹಾಕಿದ್ವಿ. ಆದ್ರೂ ಪೈಪ್ ಅಲ್ಲಿ 2,000 feet ಆಯ್ತು ಸರ್. ಪೈಪ್ 2,000 feet ದೂರ ಹಳ್ಳದಿಂದ? 2 engines ಹಾಕಿದ್ವಿ, ನಿಂದಿರಲಿಲ್ಲ ಸರ್. ಅದು ಹೊಡೆದಾಯ್ತು ಪೈಪ್. ಅಂದ್ರೆ ಲೋಡ್ ಜಾಸ್ತಿ ಆಯ್ತು. ಲೋಡ್ ಜಾಸ್ತಿ ಆಯ್ತು. ಹಿಂಗ ತಗ್ಲಿಂದ ಮ್ಯಾಗ ಬರ್ಬೇಕು ಸರ್. ಹಂಗಾಗಿ ಹೊಡೆದಾಯ್ತು ಸರ್ ಪೈಪ್ಗಳು, ನಿಂದಿರಲೆಲ್ಲ ಬಿಟ್ಬಿಟ್ಟಿವಿ ಸರ್. ಬಿಟ್ಬಿಟ್ವಿ. ಹೇಗೆ ದೊಳೆಯವರೆ, ಏನ್ ರೇಟ್ ಸಿಕ್ತು ನಿಮ್ಗೆ ಮೆಣಸಿನಕಾಯಿ? ಮೆಣಸಿನಕಾಯಿ ಸರ್ ಫಸ್ಟ್ 4 ಕ್ವಿಂಟಲ್ ಸರ್. 4 ಕ್ವಿಂಟಲ್ 17,100 ಆಯ್ತು ಸರ್. 17,100 4 ಕ್ವಿಂಟಲ್ ಪ್ರಾರಂಭದಲ್ಲಿ? ಮತ್ತೆ ನೆಕ್ಸ್ಟ್ 4 ಕ್ವಿಂಟಲ್ ಆಯ್ತು ಸರ್. 6 ಕ್ವಿಂಟಲ್ 20,750 ಆಯ್ತು ಸರ್. 20,750 10 ಕ್ವಿಂಟಲ್ ಆಯ್ತು. ಮತ್ತೆ ಲಾಸ್ಟ್ ಟೈಮ್ ಸರ್ ಒಂದು 5 ಕ್ವಿಂಟಲ್ ಆಯ್ತು ಸರ್. ಅದು 5 ಕ್ವಿಂಟಲ್ ಆದ್ರೆ ಅದು 18,000 ಬಂತು ಅಂತ ಹೇಳ್ತೀರಿ. ಹೇಗೆ ದುಳ್ಳೆಯವರೀಗ ಪ್ರಾರಂಭದಲ್ಲಿ ಮೊದಲೇನು ಬರ್ತದಲ್ಲ ಕಾಯಿ, ಅದು ಗುಣಮಟ್ಟದಾಗಿರ್ತದ ಅಥವಾ ಈಗ ಕೊನೆಗೆ ಹರಿದಂಗೆಲ್ಲ ಅದು ಮೆಣಸಿನಕಾಯಿ ಗುಣಮಟ್ಟ ಅಥವಾ ಸೈಜು ಕಾಪು ಚೆನ್ನಾಗಿರ್ತದ? ಇಲ್ಲ ಸರ್, ಫಸ್ಟ್ ಚಲೋ ಇರ್ತದೆ ಸರ್, ಸೆಕೆಂಡ್ ಸ್ವಲ್ಪ ಕಡಿಮೆ ಆಗ್ತದೆ. ಕಡಿಮೆ ಇರ್ತದೆ ಕ್ವಾಲಿಟಿ, ಸ್ವಲ್ಪ ಕಡಿಮೆ ಇರ್ತದೆ, ಸೈಜ್ ಕಡಿಮೆ ಆಗ್ತದೆ ಸರ್. ಆಮೇಲೆ ಅವು ಕರೆಕ್ಟ್ ನೀರು ಆಮೇಲೆ ಎಣ್ಣೆ ಕರೆಕ್ಟ್ ಮೇಂಟೆನ್ಸ್ ಮಾಡೋದವ್ರು ಇರ್ತಾವ ಸರ್ ಸ್ವಲ್ಪ. ಆಮೇಲೆ ಸೆಕೆಂಡ್ ಟೈಮ್ ಬಿಟ್ಬಿಡ್ತೀವಿ ಸರ್, ಅಷ್ಟೊಂದು ಬರಲ್ಲ ಕಾಪು ಅಂತ ಎಣ್ಣೆ ಒಳಗೆ ಕಡಿಮೆ ಮಾಡಿಬಿಡ್ತೀವಿ, ಹಂಗಾಗಿ ಹೆಚ್ಚು ಕಡಿಮೆ ಆಗ್ತದೆ ಸರ್ ಸ್ವಲ್ಪ ಕಾಪು. ಹೆಂಗೆ ಈಗ 15-16 ಕ್ವಿಂಟಲ್ ಮೆಣಸಿನಕಾಯಿ ಬಂತು, ಈ ಹತ್ತಿಲಿ ಲಾಸ್ ಆಗಿದ್ದು ಏನು ಮೆಣಸಿನಕಾಯಿಲಿ ಏನಾದ್ರು ರಿಕವರ್ ಆತ ಸರ್? ಇವಾಗ ಏನಾಗಿದೆ ಅಂದ್ರೆ ನಮ್ ಖರ್ಚು ಅಂತ ಸ್ವಲ್ಪ ಒಂದು 2 ಲಕ್ಷ ಅಷ್ಟು ಉಳಿದವ ಸರ್ ಅಷ್ಟೇ ನಮ್ ಬಾಕಿ. ಅಂದ್ರೆ ಹಾಕಿದ ಗಂಟೆಗೆ ಲಾಸ್ ಇಲ್ಲ? ಗಂಟೆಗೆ ಲಾಸ್ ಇಲ್ಲ ಸರ್, ನಾವು ಎಕ್ಸ್ಟ್ರಾ ಬಾಕಿಗಳು ಮಾಡ್ಕೊಂಡಿದ್ವಿ ಉಳ್ಕೊಂಡಂಗೆ ಸರ್. ಉಳ್ಕೊಂಡು ಅಂತಂದ್ರೆ ಹತ್ತಿ ನಿಮಗೆ ಚಲೋ ಕೈ ಹಿಡಿತದಪ್ಪ ಅಂತಂದ್ರೆ ಈ ಸಲ ಚಲೋ ಲಾಭದ್ದು ಬೆಳೆ ಆತಿತ್ತು? ಆತಿತ್ತು ಸರ್, ಆತಿತ್ತು ಆತಿತ್ತು ಸರ್. ಹತ್ತಿ ಕಡಿಮೆ ಆಯ್ತು ಸರ್, ಇದು ಮೆಣಸಿನಕಾಯಿನೂ ಕಡಿಮೆ ಸರ್. ಕಡಿಮೆ ಆಯ್ತು ಇಲ್ಲಾಂದ್ರೆ ಅಂದ್ರೆ ನನ್ನ ಲೆಕ್ಕಕ್ಕೆ 2 ಎಕರೆ ಮೆಣಸಿನಕಾಯಿ ಅಂತಂದ್ರೆ ನಿಮಗೆ ಒಂದು 12-24 ಕ್ವಿಂಟಲ್ ಆದ್ರೂ ಬರಬಹುದಾಗಿತ್ತು. ಸರಾಸರಿ ಅದು ಒಂದೇ ಎಕರೆ ಸರ್, ಒಂದು 40 ಕ್ವಿಂಟಲ್ ಬರ್ತದೆ ಸರ್ ಪಕ್ಕದು. ಹಾಕ್ತೀರಾ ಮೆಣಸಿನಕಾಯಿ ಅಥವಾ ಏನು ಹೊಲ ಚೇಂಜ್ ಮಾಡಿ? ಇದೇ ವರ್ಷ ಸರ್, 3 ವರ್ಷ ಕಂಟಿನ್ಯೂ ಹಾಕ ಇದೇ ವರ್ಷ ಸರ್, ಲಾಸ್ಟ್ ಅಂತ ಬಿಟ್ಬಿಡ್ತೀವಿ ಸರ್. ಬಿಟ್ಬಿಡ್ತೀರಿ? 3 ವರ್ಷ ಆಯ್ತು ಸರ್ ಕಂಟಿನ್ಯೂ. 3 ವರ್ಷ ಮೆಣಸಿನಕಾಯಿ ಹೊಲಕ್ಕೆ ಮೆಣಸಿನಕಾಯಿನ ಹಾಕ್ತೀರಿ? ಹಾಕಿವಿ ಸರ್ ಕಂಟಿನ್ಯೂ. ಸರಾಸರಿ ನಿಮ್ಮ 2 ಎಕರೆ ಭೂಮಿಯಲ್ಲಿ ಮೆಣಸಿನಕಾಯಿ ಬೆಳಿತಿರಲ್ಲ, ಎಷ್ಟು ಗರಿಷ್ಠ ಹೆಚ್ಚಂದ್ರೆ ಎಷ್ಟು ಬೆಳೆದಿದ್ರಿ ನೀವು ಮೆಣಸಿನಕಾಯಿ? ಹೆಚ್ಚಂದ್ರೆ ಸರ್ 30 ಕ್ವಿಂಟಲ್ ಬರ್ತದೆ ಸರ್. 34 ಕ್ವಿಂಟಲ್ ಬರ್ತೈತೆ ಸರ್. ಬರ್ತೀತಾನೆ ಬೆಳೆದಿರಾ? ಬೆಳೆದಿಲ್ಲ ಸರ್, 18 ಕ್ವಿಂಟಲ್ ಬೆಳೆದಿದೆ ಸರ್. 18 ಕ್ವಿಂಟಲ್ ಒಂದೊಂದು ಎಕರೆ ಆಗಿದೆ, ಇದೇ ವರ್ಷ ಜಾಸ್ತಿ 2 ಎಕರೆ ಹಾಕಿ ಸರ್. 1 ಎಕರದಲ್ಲಿ 18 ಕ್ವಿಂಟಲ್ ಬೆಳೆದಿದ್ರ? ಬೆಳೆದ ಸರ್. ಬೆಳೆದ ಯಾವ ತಳಿ ಹಾಕಿದ್ರಿ? ಇದೇ ಸರ್ ಗುಂಟೂರು ಹಾಕಿ ಸರ್. ಏನು ಬ್ಯಾಡಗಿ ಹಾಕ್ಲಿಲ್ಲ? ಬ್ಯಾಡಗಿ ಹಾಕಿ ಸರ್, ಬ್ಯಾಡಗಿ ಜಾಸ್ತಿ ಖರ್ಚಿರ್ತದೆ ಸರ್. ಎಣ್ಣೆ ಜಾಸ್ತಿ ಹೊಡಿಬೇಕು? ಎಣ್ಣೆ ಜಾಸ್ತಿ ಹೊಡಬೇಕು. ಆಮೇಲೆ ದಿನ ಡೈಲಿ ಸಿಕ್ಕರೆ ಡೈಲಿ ಹೊಡಿಬೇಕಾದ ಪರಿಸ್ಥಿತಿ. ಡೈಲಿ ಹೊಡಿಬೇಕು, ಖರ್ಚು ಸ್ಪ್ರೇ ಕೂಲಿ ಆಳುಗಳು ಎಣ್ಣೆ ಖರ್ಚು ಆತ ಸರ್. ಎಲ್ಲ ಕ್ಯಾಶನ್ ಕಾರ್ಡ್ ಉದ್ದಿರ ಅಂದ್ರೆ ಸರ್ ಕರೆಕ್ಟ್ ಕೊಡಲ್ಲ ಎಣ್ಣೆ. ನಗಿದಾದ್ರೆ ನಮ್ಮ ಮನಸ್ಸು ಬಂದು ತಂದು ಹೊಡಿತೀವಿ ಸರ್ ಎಣ್ಣೆ. ಅಂದ್ರೆ ನೋಡ್ರಿ, ರೈತರು ಇದನ್ನ ಗಮನಿಸಬೇಕು. ಯಾಕೆ ನಗದಿ ಇದ್ದಾಗ ನಾವು ಕೇಳಿದ ಎಣ್ಣೆನ ಚಲೋ ಎಣ್ಣೆ ಕೊಡ್ತಾರೆ, ಉದ್ರಿ ಅಪ್ಪ ಅಂತಂದ್ರೆ ಬೆಳೆ ಬಂದಾಗ ಕೊಡೋರು ಅಂತ ಹೇಳ್ತಾರೆ. ಹಂಗಾಗಿತ್ತು ಸರ್, ಹಂಗಾದಾಗ ಅಲ್ಲಿ ಕಂಟ್ರೋಲ್ ಆಗಲ್ಲ, ಹೊಲದ ಕಂಟ್ರೋಲ್ ಆಗಲ್ಲ ಸರ್ ರೋಗ. ಈಗ ದುಳೆಯವರೇ, ಈಗ ನೀವು ಮೆಣಸಿನಕಾಯಿ ಹಾಕ್ತಿರಲ್ಲ, ಏನ್ ಹಗಿ ಹಾಕ್ತೀರಾ ಅಥವಾ ಏನ್ ಬೀಜನೆ ಬಿತ್ ಬಿಡ್ತೀರಿ? ಬೀಜ ಪಾಕೆಟ್ ಕೆಜಿ ತರ್ತೀವಿ ಸರ್, 1 ಎಕರೆಗೆ 1-2 ಕೆಜಿ ತರ್ತೀವಿ ಸರ್. 1 ಎಕರೆಗೆ 2 ಕೆಜಿ 2 ಕೆಜಿ ತಂದು ಬಿತ್ತು ಬಿಡ್ತೀವಿ ಸರ್. ಬಿತ್ತು ಬಿಡ್ತೀವಿ, ಕೂರಿಗಿಲಿಂದ ಬಿತ್ತು ಬಿಡ್ತೀರಾ? ಕೂರಿಲಿಂದ ಬಿತ್ತು ಬಿಡ್ತೀವಿ ಸರ್. ಟ್ರ್ಯಾಕ್ಟರ್ ಈ ವರ್ಷ ಟ್ರ್ಯಾಕ್ಟರ್ ಬಿತ್ತೀವಿ ಸರ್. ಈ ವರ್ಷ ಟ್ರ್ಯಾಕ್ಟರ್ಗೆ ಅದು ಸಾಲ ಹಾಕಕ್ ಇರ್ತದೆ ಸರ್, ಅದು ಹತ್ತು ಸಾಲ ಹಾಕೋದು, ಅದಕ್ಕೆ ಕೊಳವೆ ಕಟ್ಟಿ ಬಿತ್ತೀವಿ ಸರ್. ಕೊಳವೆ ಕಟ್ಟಿ ಬಿತ್ತೀವಿ ಸರ್. ಅಂತಂದ್ರೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ, ಸಸಿ ಮಾಡಿ ಆಮೇಲೆ ಅದನ್ನ ಇವು ಸರ್ ಸೀಡ್ಸ್ ಆದ್ರಂಗ ಹಾಕ್ಬೇಕು ಸರ್. ಸೀಡ್ಸ್ ಆದ ಒಂದು ಬೀಜ 2 ರೂಪಾಯಿ ಬಿದ್ದಿರ್ತದೆ ಸರ್, ಒಂದು ಗಿಡ 2 ರೂಪಾಯಿ ಕೊಡ್ತಾರೆ ಸರ್. ಆ ಸೀಡ್ಸ್ ಒಂದೊಂದೇ ಕಿತ್ಕೊಂಡು ಒಂದೊಂದು ಹಚ್ಬೇಕು ಸರ್, ನೀಟ್ ಹಚ್ಬೇಕು. ಕೆಲವು ಸೀಡ್ಸ್ ಬಹಳ ಕಾಸ್ಟ್ಲಿ ಇರ್ತದೆ ಸರ್. ಇದು ರೇಟ್ ಹೆಂಗೆ ನಿಮ್ಗೆ? ಈಗ 1 ಎಕರೆಗೆ 2 ಕೆಜಿ ಬೇಕಂತಂದ್ರೆ ಇದು ಬಹಳ ಆತ, ಒಂದು ಊರ್ತಿರಿ ಬೀಜ ಜಾಸ್ತಿ ವೇಸ್ಟ್ ಆಗ್ತದಪ್ಪ ಅಂತಂದ್ರೆ ಮತ್ತೆ ಕಿತ್ತಬೇಕಾಗ್ತದ? ಕಿತ್ತಿ ಹಾಕ್ತಿವಿ ಸರ್, ಬೇಕಿದ ತಗೊಂಡ್ರೆ ಇಲ್ಲ ಕಿತ್ತಿ ಹೊರಗೆ ಬಿಸಾಕ್ಬಿಡ್ತೀವಿ ಸರ್. ಎಲ್ಲಾರು ಗ್ಯಾಪ್ ಆಗಿ ಹಚ್ಚಿದ್ದು ಉಳ್ಕಿದ್ದು ಹೆಚ್ಚಾಗಿ ಕಿತ್ತಾಕ್ಬಿಡ್ತೀವಿ ಸರ್. ಅಂದ್ರೆ ಇದು ನಿಮ್ದು ಬೀಜ ಮಾಡ್ಕೊತೀರ ಅಥವಾ ಏನು ಚಲೋ ಬೇರೆ? ಇಲ್ಲ ಇಲ್ಲ ಸರ್, ಸೀಡ್ಸ್ ಚಲೋ ತಗೊಂಡ್ಬರ್ತೀವಿ ಸರ್, ಪಾಕೆಟ್ ತಗೊಂಡ್ಬರ್ತೀವಿ. ಪಾಕೆಟ್ ಎರಡು ಕೆಜಿ ಅಂತಂದ್ರೆ ನಿಮಗೆ ಬೀಜದ ಕಾಸ್ಟ್ ಭಾಳ ಆಗುತ್ತಲ್ಲ? ಅದು ಅಷ್ಟೇ ಸರ್, ಒಂದು ಪಾಕೆಟ್ ಸರ್ ಅದು 1 ಕೆಜಿ 700 ಇರುತ್ತೆ ಸರ್, 500-700 ಇರುತ್ತೆ ಸರ್. ಸರಾಸರಿ ಅಂತಂದ್ರೆ ಒಂದು 2-3 ಸಾವಿರ ರೂಪಾಯಿ ಬೀಜ ಕೊತ್ತದ ಸರ್. ಈಗ ಹತ್ತಿಯಲ್ಲಿ ಈಗ ಸಾಕಷ್ಟು ಜನ ರೈತ ಬಾಂಧವರು ಚಲೋ ಲಾಭ ಪಟ್ಕೊಳಕತ್ತಾರ. ಹೌದಾ? ಅಂತಂದ್ರೆ ಈಗ ನಿಮ್ದು 7 ಎಕರೆ ಐತಪ್ಪ ಅಂತಂದ್ರೆ ಈಗ ಎಕರೆಗೆ 1-8 ಅಂತಂದ್ರೆ 1 70-80 ಕ್ವಿಂಟಲ್ ಹತ್ತಿ ಬರಬೇಕಾಗಿತ್ತು. ಹೌದ್ ಸರ್, ಮತ್ತೆ ಹಳ್ಳ ಬಂದು ಹೋಯ್ತು ಸರ್, ಲೀಸ್ ಮಾಡಿದ್ವಲ್ಲ ಹೋಯ್ತು ಸರ್, ಅದು ನಮ್ಮ ಮನೆ ಒಳ ಅಷ್ಟೇ ಬಂದಂಗ ಸರ್ ಇವಾಗ. ಅಂದ್ರೆ ನಿಮ್ ಸ್ವಂತ ಎಲ್ಲ ಮಾಡ್ಕೊಂಡು ಮತ್ತೆ 3-4 ಎಕರೆ ಲೀಸಿಗೆ ಮಾಡ್ತೀರಿ? 1-2 ಎಕರೆ ಮಾಡಿದ್ವಿ ಸರ್ ಲೀಸ್. ಏನ್ ನಡೆದವ್ರಿ ಲೀಸ್? ಲೀಸ್ ಸರ್ ಹೋದ ವರ್ಷ ಜಾಸ್ತಿ 10,000 ಆಯ್ತಾರ ಸರ್. ಅವಾಗ ರೇಟ್ ಹೆಚ್ಚಾಯ್ತು, ರೇಟ್ ಅಲ್ಲೆಲ್ಲ 40,000 30,000 25,000 ಹಿಂಗ ನಡೆದವ ಸರ್ ಲೀಸ್. ಹಿಂಗ್ ನಡೆದವ್ ಲಾಸ ತಪ್ಪ ಅಂತಂದ್ರೆ ಆಡಿದ ಮಾತಿಗೆ ತಪ್ಪಂಗಿಲ್ಲ, ಅದು ಕೊಡಬೇಕು. ಆಯ್ತು, ಕೊಡ್ಲೇಬೇಕು ಸರ್, ಮುಂದೆ ಕೊಟ್ಟೆ ಹೊಲಕ್ಕೆ ಹೋಗ್ಬೇಕು ಸರ್. ನಾವು ಅಡ್ವಾನ್ಸ್ ಕೊಡ್ಬೇಕು? ಅಡ್ವಾನ್ಸ್ ಕೊಟ್ಟೆ ಹೊಲ್ದಾಗ ಇಳಬೇಕು ಸರ್. ಹಂಗಿರ್ತದೆ ಸರ್. ಅದು ಈಗ ದುಳ್ಳಯ್ಯವರೇ, ಈಗ ನಿಮ್ ಕೈ ಮೇಲೆ ಒಕ್ಕಲ್ತನ ಬಂದು ಎಷ್ಟು ವರ್ಷ ಆಯ್ತು? ನಾವು ಸರ್ ಇವಾಗ ನಮ್ದು ಒಕ್ಕಲ್ತನ ಸರ್ ಇವಾಗ ನಂದು 92 ಚಾಲ ಸರ್. ನಮ್ದು 92 1992 92 ಚಾಲ ಸರ್. ಮೊದಲು ತಂದೆಯವ್ರು ಮಾಡ್ತಿದ್ರು, ಡಿವೈಡ್ ಆದ್ಮೇಲೆ ಒಕ್ಕಲ್ತನ ನಿಮ್ದು ನೀವು ಮಾಡಕತ್ತೀರಿ? ಅಲ್ಲ ಸರ್, ಅವಾಗ ಎಲ್ಲ ಮಣ್ಣ ತಮ್ಮ ಜಗ್ಗಿದ್ವಿ, ಎಲ್ಲ ಹಿಂಗೆ ಬೇರೆ ಆಯ್ತು ಅಂತ ಗುದ್ದಾಡ ಸರ್. ಅವಾಗ ನಮ್ಮ ಅಪ್ಪಗೆ ಬಿತ್ತು ಮತ್ತೆ ನಾವೇ ಮಾಡಿದ್ವಿ ಸರ್. ಅವಾಗ ನಮ್ಮ ಅಣ್ಣವ್ರು ಕಲಿಸ್ಕೊಟ್ರು ನಮಗೆ, ನಮ್ಮ ವೆಂಕಟೇಶಣ್ಣವರು, ಅವರೇ ಎಲ್ಲ ಒಕ್ಕಲ್ತನ ಹೆಂಗೆ ಮಾಡ್ಬೇಕಂತ ಗಿಡ ಗಿಡ ಎಲ್ಲ ಕಲಿಸ್ಕೊಟ್ರು ಸರ್. ಅವಾಗ ನಾವೇ ಕಂಟಿನ್ಯೂ ಚಾಲ ಮಾಡಿದ್ವಿ ಸರ್. ಹೆಂಗ್ರಿ ದುಳ್ಳಯ್ಯವರೇ, ನಿಮ್ಮ ತಂದೆಯ ಕಾಲಕ್ಕೆ ಒಕ್ಕಲ್ತನಕ್ಕೂ ಮತ್ತು ನಿಮ್ಮ ಈಗ 1992 ನೀವು ಒಕ್ಕಲ್ತನ ನಿಮ್ಮ ಕೈ ಮೇಲೆ ಬಂತು, ತಂದೆಯವ್ರು ಹೆಂಗೆ ಮಾಡ್ತಿದ್ರು, ನೀವು ಹೆಂಗೆ ಮಾಡಕತ್ತೀರಿ? ಅವರು ಬಹಳ ಕಷ್ಟಪಟ್ಟರು ಸರ್. ಅವ್ರು ಬಹಳ ಅವ್ರದ್ದು ಬಹಳ ತೊಂದರೆ ಸರ್. ಅವ್ರಿಗೆ ಇಷ್ಟು ಇಳುವರಿ ಅವ್ರು ಪಡ್ಕೊತಿದ್ದೆ, ಇಳುವರಿ ಬರ್ತಿದ್ದೆ ಸರ್. ಅವಾಗ ದೊಡ್ಡ ಲೆಕ್ಕ ಇಳುವರಿ ಬಂದ ಸರ್. ನಮ್ದು 2 ಎಕರೆ ಸೇರಿ 100 ಚೀಲ ನಲ್ಲಿ ಬರ್ತಿದ್ದೆ ಸರ್. ಅವಾಗ 2 ಎಕರೆ ಸೇರಿ 2 ಎಕರೆ ಒಂದು 4 ಎಕರೆದಾಗ 120 ಚೀಲ ಶೇಂಗಾ ಬೆಳಿತಿದ್ದೆ ಸರ್. ಅವಾಗ 2 ಎಕರೆ ಹೊಲದಾಗ 1.5 ಎಕರೆದಾಗ 12 ಕ್ವಿಂಟಲ್ ಹತ್ತಿ ಬೆಳಿತಿದ್ದೆ ಸರ್. ಈಗ ನೋಡ್ರಿ, 1 ಎಕರೆಗೆ ಈಗ 35-40 ತೂಕ ಬರ್ಬೇಕಪ್ಪ ಅಂದ್ರೆ ಎಕರೆಲ್ಲ ಆಡ್ಬೇಕು, ಗೊಬ್ಬರ ಕಂಡಂಗೆ ಹಾಕ್ಬೇಕು ಕವಳಿಗೆ. ಹಾಕ್ಬೇಕು ಸರ್. ಅವಾಗ ಕಡಿಮೆ ಆಗ್ತೀವಿ ಸರ್. ಅವ್ರು ರೋಗ ಇದ್ದಿಲ್ಲ ಸರ್. ಅವಾಗ ಭಾಳ ಕಡಿಮೆ ಸರ್. ಅವಾಗ ಎಣ್ಣೆ ಭಾಳ ಕಡಿಮೆ ಇಡ್ತೀವಿ ಸರ್. ಅವಾಗ ಒಂದು 4-5 ಸಾವಿರದ ಎಣ್ಣೆ ಎಲ್ಲ ಹಾಕ್ತಿದ್ವಿ. ಮೆಣಸಿನಕಾಯಿ ಅಂದ್ರೆ ಮನೆಗೆ ಹಾಕಿದ್ವಿ, ಎಣ್ಣೆ ಹೊಡೆದೇ ಇಲ್ಲ ಸರ್. ನಮ್ಮ ಅಣ್ಣ ಮಜ್ಜಿಗೆ ಹಾಕ್ತಿದ್ದ ಅಷ್ಟೇ ಸರ್ ಹತ್ತಿದ್ವಿ ಸರ್. ಮಜ್ಜಿದಾಗೆ ಬರ್ತಿದ್ವಿ ಸರ್. ಅದು ಮಜ್ಜಿಗೆ ರೋಗ ಬಂದ ತಮ್ಮ ಮಜ್ಜಿಗೆ ಹಾಕ್ರ ಅಂದ್ರೆ ಹೊಲ್ದಾಗ ಹೋಗಿ ಅದು ಹಾಕ್ತಿದ, ಅದಕ್ಕೆ ಹಾಕ್ತದ ಮೆಣಸಿನಕಾಯಿ ಸರ್. ಈಗ ದಿನ ಹೊಡಿಬೇಕು, ದಿನ ಹೊಡಿಬೇಕು ಸರ್. ಇವಾಗ ಅಂತಂದ್ರೆ ಈಗ ಶೇಂಗಾ ಬೆಳಿತಿದ್ ಅಂತ ಹೇಳಿದ್ರಿ, 120-130 ಕ್ವಿಂಟಲ್ 2 ಎಕರೆದಾಗ. ಈ ಶೇಂಗಾ ಸರ್ ಚೀಲ 120 ಚೀಲ ಬರ್ತಿದ್ ಸರ್. ಅವಾಗ ಈಗೇನು ಬಿಟ್ಬಿಟ್ರಿ ಶೇಂಗಾ? ಶೇಂಗಾ ಎಲ್ಲಿ ನೀರು ಬರೋಲ್ಲ ಸರ್ ನಮ್ಗೆ. ಅವಾಗ ಬರ್ತಿತ್ತ? ಅವಾಗ ಬರ್ತಿದ್ ಸರ್ ನೀರು. ಈ ಕೊನೆ ಭಾಗ ಬರ್ತಿದ್ ಬರ ಮುಡ್ತಿವಿ ಸರ್, ಕೊನೆ ಭಾಗದಲ್ಲಿ ಮುಡ್ತಿವಿ ಸರ್. ಅವಾಗ ಇವಾಗ ಬರೋ 7 ಮೈಲ್ ಲಾಸ್ಟ್ ಆಗ್ಯಾವ ಸರ್ ನಮ್ಗೆ. ನಿಮಗೆ ಬರಲ್ಲ ನೀರು? ಹಾ, 7 ಮೈಲ್ಗೆ ಟೈಟ್ ಸರ್ ನೀರು. ಅಲ್ಲಿ ನಮ್ಮ ಎಲ್ಲಿ ಬರ್ತದೆ? ತೆಳಗಿದ್ದು ಸರ್. ಏನ ತೆಳಗಿದ್ರಿ? ಹೆಂಗ್ರಿ ದುಳೆಯವ್ರೆ, ಈಗ ಒಕ್ಕಲ್ತನ ತಂದೆಯವ್ರದ್ದು ಅಣ್ಣ ತಮ್ಮರು ಬ್ಯಾರೆ ಆದ್ಮೇಲೆ 4-4 ಎಕರೆ ಒಂದ್ ಬಂತು, ಆಮೇಲೆ ನೀವು ಒಂದ್ ಸ್ವಲ್ಪ ಲೀಸ್ ಮಾಡ್ಕೊಂಡು ಮಾಡಕತ್ತೀರಿ ಸರ್, ಒಕ್ಕಲ್ತನದಾಗ ಏನಾರು ಸುಧಾರಣೆ ಮಾಡ್ಕೊಂಡಿರ, ಲಾಭ ಆಯ್ತು ಅಂತ ಹೇಳಿ ನಿಮ್ಗೆ ಏನಾರು ಅನ್ಸದ? ಲಾಭ ಸರ್, ಕಷ್ಟ ಪಡ್ಬೇಕು ಸರ್. ಇವಾಗ ಕೂಲಿ ಅವ್ರು ಸ್ವಲ್ಪ ಜಾಸ್ತಿ ಆಗ್ಯದ ಸರ್. ಇವಾಗ ಕೂಲಿ ಅವ್ರದ್ದು ಇದು ಗೊಬ್ಬರ ರೇಟ್ ಜಾಸ್ತಿ ಆಯ್ತು, ಎಣ್ಣೆ ರೇಟ್ ಜಾಸ್ತಿ ಆಯ್ತು. ಹಂಗಾಗಿ ಇವಾಗ ಎಲ್ಲ ಸರ್ ಎಲ್ಲ ಬರ್ತದೆ ಹಿಂಗ್ ಓದ್ತಾರೆ ಸರ್ ಅಷ್ಟೇ. ಏ ಬೆಳಕಪ್ಪ ಅಂತಂದ್ರೆ ಏ ಪಟ್ಟಿ ನೋಡಿದ್ಮೇಲೆ ಏ ಚಲೋ ರೊಕ್ಕ ಬಂದವಪ್ಪ ಅಂತ ಹೇಳ್ತಾರೆ, ಬಟ್ ಮಾಡಿದ ಖರ್ಚು ನೋಡಿದ್ರಪ್ಪ ಅಂತಂದ್ರೆ ಖರ್ಚು ಜಾಸ್ತಿ ಉಳಿಯಂಗಿಲ್ಲ. 1 ಎಕರೆಗೆ ಸರ್ ಬಾಯಿಗೆ ಬಂದಾಗ 1 ಎಕರೆ ಕಳವು ತೆಗಬೇಕಂದ್ರೆ 10,000 ಕೇಳ್ಬೋದು, 15,000 ಕೇಳ್ಬೋದು, 5,000 ಕೇಳ್ಬೋದು. ಗುತ್ತಿಗೆ ಕೊಡ್ತಾರೆ? ಗುತ್ತಿಗೆನೆ ಕೇಳ್ತಾರೆ, ಕೂಲಿ ಯಾರು ಮಾಡಲ್ಲ ಸರ್. ಕೂಲಿ ಮಾಡಲ್ಲ ಅಂತಾರೆ? ಒಂದ್ 1,000-1,000 ರೂಪಾಯಿ ಬೇಕಂದ್ರೆ ಸರ್ ಹೆಣ್ಣು ಮಕ್ಕಳು. ಕೂಲಿ ಬರಪ್ಪ ಅಂತಂದ್ರೆ ಬರಲ್ಲ? ಬರಲ್ಲ ಸರ್. ಕೂಲಿ ಬಂದ್ರು ಕೂಡ ಲೇಟ್ ಆಗಿ ಬರ್ತಾರೆ, ಜಲ್ದಿ ಹೋಗ್ಬಿಡ್ತಾರೆ. ಬಂದ್ರು ಯಾರೋ ಒಬ್ರು ಬರ್ತಾರೆ, ಸಿಗಲ್ಲ ಸರ್. ಅವರು ಎಲ್ಲ ಬೇವೂರಿಂದ ಆರ್ಡರ್ ಬರ್ತಾ ಅವರೇ ಬಂದು ಅವರೇ ತಗೊಂಡು ಕಾಳೆ ಮುಗಿಸ್ಕೊಂಡು ಹೋಗ್ಬಿಡ್ತಾರೆ ಸರ್. ಅಂತಂದ್ರೆ ಒಕ್ಕಲ್ತಂದ ಕೂಲಿ ಆಳುಗಳು ಮಾಡಿ ಲಾಭ ಪಡ್ಕೋಬೇಕಂತೇನಿಲ್ಲ, ಮನೆಯವ್ರು ದುಡಿರ್ಬೇಕು. ಇದ್ರ ಆಗ್ತದೆ ಸರ್. ನಿಮ್ಮ ಮನೆಗೆ ಎಷ್ಟು ಜನ ಇದ್ರಿ ಮಾಡೋರು? ನಮ್ಮ ಮನೆಗೆ ಸರ್, ನಾನು ನಮ್ಮ ಹೆಣ್ಮಕ್ಳು ನನ್ನ ಮಗ ಅಂತ ಕಾಲೇಜ್ ಹೋಗ್ತಾರೆ, ನನ್ನ ಮಗಳನ್ನು ಕಾಲೇಜ್ಗೆ ಹೋದ್ರೆ ಸರ್. ನಾವ್ ಇಬ್ಬರೇ ಒದ್ದಾಡ್ಬೇಕು ಸರ್. ಕೂಲಿ ಹಿಡ್ಕೊಂಡ್ರೆ ಕೂಲಿ ಹಿಡ್ಕೊಂಡು ಏನೇ ಒತ್ತ ಒದ್ದಾಡ್ಬೇಕು, ಒದ್ದಾಡ್ಬೇಕು ಸರ್. ಮತ್ತೆ ರೀ, ಏನ್ ಎತ್ತುಗಳದಾವ? ಎತ್ತು ಇಲ್ಲ ಸರ್, ತೆಗ್ದಿವಿ ಅಂತ ಹೇಳಿ 2006 ತೆಗ್ದು ಸರ್. 2000 ಮಾರ್ಬಿಟ್ರಿ. ಮತ್ತೆ ಹೆಂಗ್ರಿ ಮತ್ತೆ 8 ಎಕರೆ ಭೂಮಿ ಒಕ್ಕಲ್ತನ ಮಾಡೋದು ಹೆಂಗೆ ಸರ್? ಅವರು ಕೇಳ್ತೀವಿ, ಬಾಡಿಗೆ ಕೇಳ್ತೀವಿ ಸರ್. ಟ್ಯಾಕ್ಟರ್ ಹಿಡ್ಕೊಂಡಿದ್ವಿ, ಮತ್ತೆ ಅದಕ್ಕೆ ಅವ್ರು ಟ್ಯಾಕ್ಟರ್ ಕೈ ಕೊಟ್ರು. ಹಂಗಾಗಿ ಮತ್ತೆ ಈ ವರ್ಷ ಟ್ಯಾಕ್ಟರ್ ತಗೊಂಡ್ರಿ ಸರ್. 1 ವರ್ಷ ತಗೊಂಡ್ರಿ ಇವಾಗ ಟ್ರಾಕ್ಟರ್ ತಗೊಂಡ್ರಿ? ತಗೊಂಡ್ರಿ ಸರ್. ಹೆಂಗ್ರಿ ಟ್ರಾಕ್ಟರ್ ಹೊಸ ತಗೊಂಡ್ರೆ? ಇಲ್ಲ, ಸೆಕೆಂಡ್ ಹ್ಯಾಂಡ್ ತಗೊಂಡ್ರಿ ಸರ್. ಯಾವ್ದು ಕಂಪ್ನಿ ತಗೊಂಡ್ರಿ? ಸರ್ವಜ್ ಸರ್. ಸ್ವರಾಜ್? ಎಷ್ಟು ಬಿತ್ತು ರೀ? ಅದು 4,10,000 ಬಿದ್ದ ಸರ್. ಅಂತಂದ್ರೆ ಒಮ್ಮೆಲೆ ದುಡ್ಡು ಹಾಕಿ ಕೈಲೆ ಕೊಟ್ಟು ತಗೊಂಡ್ರೆ? ಕ್ಯಾಶ್ ಸಾಲ ತಗೊಂಡು ಈ ಹಾಕಿ ಬಿಟ್ಟು ಸರ್. ಮತ್ತೆ ಏನು 4 ಎಕರೆ ಭೂಮಿ ಮತ್ತೆ ನೀವು ಮಾಡಕ್ಕೆ ಅದು ಬೇಕಾಗಿತ್ತು? ಅನಿವಾರ್ಯ ಇತ್ತ ಟ್ರಾಕ್ಟರ್ ನಿಮ್ಗೆ? ಅನಿವಾರ್ಯ ಸರ್, ಯಾಕಂದ್ರೆ ನಮ್ಮ ಸ್ವಂತ ಇದು ಹೊಲ, ನಮ್ಮ ದೂರ ಸು, ನಮ್ಮ 3-5 ಕಿಲೋಮೀಟರ್ ಹೋಗು ಸರ್. ಮತ್ತೆ ಮಳೆಗಾಲದಾಗ ಟ್ರಾಕ್ಟರ್ ಹೋಗ್ತದೆ ಸರ್, ಗೊಬ್ಬರ ಹಾಕೊಂಡು ಹೋಗ್ತೀವಿ, ಟ್ರಾಲ್ ಹಚ್ಚಿ 10 ಚೀಲ ಹಾಕೊಂಡ್ಬಿಡ್ತೀವಿ. ನಮ್ಗೆಲ್ಲ ಅನುಕೂಲ ಆಗ್ತದೆ, ಕೂಲರ್ ಇಸ್ಕೊತೀವಿ, ಕೂಲರ್ ಕರ್ಕೊಂಡ್ಬಿಡ್ತೀವಿ. ಅವ್ರಿಗೆ ನಡ್ಕೊಂಡು ಹೋದಾಗ ಇಲ್ಲಿ ಹೊತ್ತಾರೆ, ಮತ್ತೆ ಹೋಗ್ತೀವಿ ಅಂತ ಹೇಳ್ತಾರೆ. ಹೋಗ್ತೀವಿ ಅಂತಾರೆ, ಎಲ್ಲ ಹೆಂಗ್ ಬೇರೆ ಹಂಗಂತ ಸರ್. ಅವ್ರು ನಾವು ಟ್ರಾಕ್ಟರ್ ಇದ್ರೆ ಬರ್ತೀವಪ್ಪ ಅಂತಾರೆ, ಅಲ್ಲಿ ಏರ್ಸ್ಕೊಂಡು ಹೋಗ್ಬೇಕು. ಊರವ್ರು ಬಂದ್ರೆ ಕೂಲಿ ಅವ್ರು ಸರ್, ಟ್ರಾಕ್ಟರ್ ಏರ್ಸ್ಕೊಂಡು ಹೋಗ್ಬೇಕು ಸರ್. ಅವ್ರನ್ನ ಈಗ ಅದೊಳೆ ಅವ್ರೀಗ ಹೊಸ ಟ್ರಾಕ್ಟರ್ ತಗೊಳಕ್ಕೂ ಮತ್ತೆ ಹಳೆ ಟ್ರಾಕ್ಟರ್ ತಗೊಳಕ್ಕೂ ಈಗ ಹಳೆ ಟ್ರಾಕ್ಟರ್ಗೆ ಮೇಂಟೆನೆನ್ಸ್ ಏನಾದ್ರು ಜಾಸ್ತಿ ಆಗುತ್ತಾ? ಇಲ್ಲ ಸರ್, ಅದು ಮಾಡಲ್ ಮೇಗಿರ್ತದೆ ಸರ್. ಅದು ನಮ್ಮ ಸರ್ 2018 ಸರ್, 2018 ಅಂದ್ರೂ ಸರ್ ಅದು ಟ್ರಾಕ್ಟರ್ ಚಲೋ ಇತ್ತು. ಆದ್ರೂ ಇವಾಗ ಒಂದು 50,000 ರೂಪಾಯಿ ಖರ್ಚು ಮಾಡ್ಕೊಂಡು, 50,000-60,000 ಸರ್. 2018 ಅಂತಂದ್ರೆ ಈಗ ಒಂದು 5-6 ವರ್ಷ ಟ್ರಾಕ್ಟರ್ ಇದು. ಹೌದು ಸರ್, ಖರ್ಚು ಮಾಡ್ಕೊಂಡು ಆಯಿಲ್ ಚೇಂಜ್, ಇಲ್ ಚೇಂಜು, ಟೈರು, ಬಟನು, ಬ್ಯಾಟ್ರಿ ಅವೆಲ್ಲ ಮಾಡ್ಸಕ್ ಒಂದು 50,000 ರೂಪಾಯಿ ಸರ್. ಇವಾಗ ಮತ್ತೆ ನೀವು ಓಡಿಸ್ತೀರ ಟ್ರಾಕ್ಟರ್? ನಾವು ಇಲ್ಲ, ನನ್ನ ಮಗ ಇಬ್ರು ಓಡಿಸ್ತೀವಿ ಸರ್. ಓಡಿಸ್ತೀರಿ? ಟಿಲ್ಲರ್ ನೀವು ಹೊಡಿತೀರಿ? ಅವ್ರು ಡ್ರೈವರ್ ಹಚ್ಕೊಂಡಿದ್ದೀವಿ ಸರ್. ಡ್ರೈವರ್ ಕೂಲಿ ಕೊಡ್ತೀವಿ, ಅವ್ರೇ ಹೊಡಿತಾರೆ ಸರ್. ಅದಂತ ನಾವು ಟ್ರಾಲಿ ವರ್ಕ್ ಇದ್ರೆ ಹಾಕೊಂಡಿದ್ದೆ ಸರ್. ಟ್ರಾಲಿ ವರ್ಕ್ ಯಾಕಂತಂದ್ರೆ ಕರೆಕ್ಟ್ ಆಗಿ ಗೇರ್ ಹಾಕೋದು, ಗೇರ್ ಹಾಕೋದು, ಏನಾದ್ರು ಮಡಿಕೆ ಹೋಯ್ತಪ್ಪ ಅಂತಂದ್ರೆ ಆಳ ತೆಗೆಯೋದು, ಕಲ್ಲೆಲ್ಲ ಸಿಕ್ಕಾಯ್ತು ಅಂತಂದ್ರೆ ಸಮಸ್ಯೆ ಬರೋದು. ಸಮಸ್ಯೆ ಬರುತ್ತೆ. ಪರ್ಫೆಕ್ಟ್ ಇರ್ಬೇಕು ಡ್ರೈವರ್. ಸೀನಿಯರ್ ಡ್ರೈವರ್ ಕರ್ಕೊಂಡಿದ್ದೆ ಸರ್. ಅವಾಗ ಅಂತ ಕೆಲಸಕ್ಕೆಲ್ಲ ನಾವು ಸಣ್ಣ ಕೆಲಸದ್ದು ನಾವು ಹಾಕೊಂಡಿದ್ದೆ ಸರ್. ಜೊತೆಗೆ ಟ್ರಾಕ್ಟರ್ ತಗೊಂಡಿದ್ರಿಂದ ನಿಮ್ಗೇನಾದ್ರು ಚಲೋ ಅನ್ಸದ? ಚಲೋ ಸರ್, ಮನೆ ಕೆಲಸ ಎಲ್ಲ ನಿಂದ್ರಲ್ಲ ಸರ್, ಯಾವಾಗನ ಮಾಡ್ಕೊಂತ ಧೈರ್ಯ ಇರ್ತದೆ ಸರ್ ನಮ್ಗೆ. ರಾತ್ರಿ ಹೋಗಬಹುದು, ಅಲತ್ತು ಹೋಗಬಹುದು, ನಮಗೆ ಏನ ಪಟ್ಟಣ ಬೇಕಿತ್ತಪ್ಪ ಅಂದ್ರೆ ಚಲೋ ಮಾಡ್ಕೊಂಡು ಸರ್. ಅದೈತಪ್ಪ ಅಂತಂದ್ರೆ ಬಾಡಿಗೆ ತಂಬರ್ಬೇಕಪ್ಪ ಅಂದ್ರೆ ಬೇರೆ ಹೊಲ್ದಾಗಿರ್ತಾನೆ, ಫೋನ್ ಮಾಡ್ಬೇಕು, ನಿಂದಿರ್ಬೇಕು. ಬರಲ್ಲ ಸರ್ ಜಲ್ದಿ, ಅವ್ರು ಬರೋದಿಲ್ಲ. ಡ್ರೈವರ್ ಇಲ್ಲಪ್ಪ ನೀನು ಹೊಲಕ್ಕ ಅಂತಾರ. ಡ್ರೈವರ್ ಹಿಂಗೆ ಅವ್ರು ಸರ್, ಪರ್ಮನೆಂಟ್ ಯಾರು ಇರೋದಲ್ಲ. ಇವಾಗ ಕರೆದಾಗ ಬರ್ಬೇಕು ಅವರು, ಮತ್ತೆ ಕೆಲಸ ಹೋಗ್ಬಿಡ್ತಾರೆ ಸರ್. ಹೋಗ್ಬಿಡ್ತಾರೆ, ಅವರು ಅಲ್ಲಿ ಇರಲ್ಲ, ಅವ್ರು ಕೆಲಸ ಕಾಯ್ಮಿರೋದಿಲ್ಲ. ನಿಮ್ದಾದ್ಮೇಲೆ ಬೇರೆ ದಿನ ಬಾಡಿಗೆ ಹೋಗ್ತೀರಾ? ಬಾಡಿಗೆ ಇಲ್ಲ ಸರ್, ಅವ್ರ ಕರೆದ್ರೆ ಓದ್ತೀವಿ ಅಂದ್ರೆ ಇಲ್ಲ ಸರ್ ನಾವೇ. ಕರೆ ಕಡಿಮೆ ಸರ್ ಕ್ಯಾಲ್ಕುಲೇಟ್ ಜಗ್ಗಿ ಅವ್ರ. ಯಾಕಂದ್ರೆ ಈಗ ನಾಲ್ಕೂವರೆ 5 ಲಕ್ಷ ರೂಪಾಯಿ ಕೊಟ್ಟು ಡಾಕ್ಟ್ರಿಗೆ ನಾವು ತಗೊಂಡ ಮೇಲೆ ಅದನ್ನ ಚಲೋತ್ನಾಗ ದುಡಿಸ್ಬೇಕು. ದುಡಿಸ್ಬೇಕು ಸರ್, ನೋಡ್ಬೇಕು ಸರ್, ಕೆಲಸ ಇದ್ರೆ ನೋಡಿ ಅಲ್ಲಿ ಇಡ್ಬೇಕು ಸರ್. ಅದೇ ನೋಡೇ ನೋಡಕತ್ತೀವಿ ಸರ್, ಇಲ್ಲಿ ಕೆಲಸ ಸೆಟ್ ಆಗೋದೇನು ಸೆಟ್ ಆಗೋಲ್ದು. ಹೌದು ಸರ್. ನೋಡ್ರಿ 1992 ನಿಮ್ ತಂದೆಯವರು ನಿಮ್ಮ ಪಾಲಿಗೆ ನಿಮ್ಗೆ ಕೊಟ್ಟರು ಭೂಮಿ, ಚಲೋ ಮನೆಗಿನಿ, ಮಕ್ಕಳು ಇಲ್ಲ ದೊಡ್ಡವರು, ಎಜುಕೇಶನ್ ಎಲ್ಲ ಚಲೋ ಕೊಡ್ತೀರಿ, ಏನೋ ಸಮಸ್ಯೆ ಇಲ್ಲ. ಮನೆಗೆ ಏನೋ ಮಾಡ್ಕೊಂಡ್ವಿ ಸರ್, ಹೊರಗೆ ಮಾಡ್ಕೊಂಡ್ವಿ, ಇನ್ನ ಉಳ್ಕೊಂಡ ಸರ್ ಮನೆ ಹಂಗೆ ಹೊರಗೆ ಬಂದು ಪ್ಲಾಟ್ ತೊಗೊಂಡು ಕಟ್ಕೊಂಡ್ವಿ ಸರ್. ಡೆವಲಪ್ಮೆಂಟ್ ಆಗಕತ್ತದ ಆಗತ್ತ ಸರ್. ಏನಾಗ್ಬೇಕು ರೀ ದುಳೆ ಅವರೇ, ಈಗ ಈ ನಮೂನಿ ರೈತರು ಚಲೋತ್ನಾಗಿ ಮಾಡಿದ ಖರ್ಚು ಚಲೋ ಬರ್ಬೇಕು, ರೇಟ್ ಇತ್ತೀಚೆಗೆ ಚಲೋ ಬರಕತ್ತದ, ನಿಮ್ಗೆ ಏನು ಆಗ್ಬೇಕು ಅಂತಂದ್ರೆ ರೈತರು ಹೆಂಗ್ ದುಡಿಬೇಕಂತ ಹೇಳ್ತೀರಿ ಸರ್? ಇವ್ರು ರೈತರೇ ಕರೆಕ್ಟ್ ದುಡಿದೆ ಸರ್, ಇವಾಗ ಕೆಲಸ ಮಾಡ್ದ ಸರ್, ಕೆಲಸ ಮಾಡಿದ್ರೆ ಆದರೆ ಈಗ ನಮ್ಗೆ ರೇಟ್ ಸಿಗೋದ್ರ ದಾಣೆ ಸಿಗೋದ್ ಸರ್, ನಮ್ಗೆ ಸರಿಯಾದ ಸಮಯ ದಾಣೆ ಸಿಗತ್ತದಲ್ರಿ. ಈಗ ಮೆಣಸಿನ್ಕಾಯಿ ನಿಮ್ಗೆ ಈಗ ಮೆಣಸಿನ್ಕಾಯಿ ಸರ್ 1,000 ರೂಪಾಯಿ, ಈಗ ಹತ್ತಿ ನಿಮ್ಗೆ 9,000, 10,000 ರೂಪಾಯಿ, 8,000 ರೂಪಾಯಿ, ಮೊದ್ಲಿಗೆಲ್ಲ ಈಗ ತೊಗರಿ ಬೆಳೆರಿ ನೀವು 6,000 ಹಿಂಗ್ ಸಿಗತ್ತದ ತೊಗರಿ ಬೆಳೆ? ಅದೇ ಒಂದೇ ರೇಟ ಸರ್ ಇದು. ಈಗ ಮೆಣಸಿನ್ಕಾಯಿ ಸರ್ ಒಂದು ಈ ವರ್ಷ ಒಂದು ಸೀಸನ್ ದಾಟಿಲ್ಲ ಸರ್ ಅಷ್ಟಾಗಿ, ಮೊನ್ನೆ ಮತ್ತೆ ಕಡಿಮೆ ಸರ್ ರೇಟ್ ಅದು, ಮತ್ತೆ ಇವಾಗ ಸ್ವಲ್ಪ ಜಾಸ್ತಿ ಆಗಿದಂತ ಜಾಸ್ತಿ ಈ ಅತ್ತೆ ಅಂದ್ರೆ ಒಂದ್ 2 ತಿಂಗಳ ಇತ್ತು ಸರ್, ಅವಾಗಲ್ಲ ಡೌನ್ ಮಾಡ್ಬಿಡ್ರಿ. ನನಗೆ ಅನ್ಸುತ್ತ ಇಳುವರಿ ಚಲೋ ಬರಕತ್ತದ, ಅಲ್ಪ ಸ್ವಲ್ಪ ರೇಟ್ ಕೂಡ ಚೆನ್ನಾಗಿದೆ, ಬಟ್ ಖರ್ಚು ಜಾಸ್ತಿ ಆಗುತ್ತೆ. ಖರ್ಚು ಜಾಸ್ತಿ ಆಗುತ್ತೆ, ಖರ್ಚು ಕಡಿಮೆ ಮಾಡಕ್ ಏನಾದ್ರು ತಲೆ ಓಡಿಸ್ಬೇಕಲ್ಲ. ಖರ್ಚು ಕಡಿಮೆ ಮಾಡಕ ಸರ್ ಇವಾಗ ನಿರ್ವಹಿಲ್ಲ ಸರ್, ಕೆಲವೊಂದು ಒಂಟಿಗರ್ ಇದ್ರೆ ಖರ್ಚು ಮಾಡ್ಲೇಬೇಕಾದ ಸರ್. ಖರ್ಚು ನಾವು ಕೂಲರ್ ಇಟ್ಕೋಬೇಕು ಸರ್, ಟೈಮ್ಗೆ ಕೂಲರ್ ಎಣ್ಣೆ ಹೊಡಕ್ಕೆ ಕೂಲರ್ ಹಾಲು ಇಟ್ಕೊಂಡು ಹೋಗ್ಬೇಕು ಸರ್, ಮತ್ತೆ ಟ್ಯಾಕ್ಟರ್ ಇದ್ರೆ ಸರ್ ಎಣ್ಣೆ ಹೊಡಕ್ ನೀರು ಟ್ಯಾಂಕ್ಲಿಂದ ಹೋಗ್ಬೇಕು ಸರ್. ಇವೆಲ್ಲ ಖರ್ಚು ಆಗ್ತದ, ಖರ್ಚು ಕಡಿಮೆ ಮಾಡಕ್ ಆಗದೇ ಇಲ್ಲ ಸರ್, ಆಗೋದಿಲ್ಲ. ಮನೆಯವ್ರ ಜಗ್ಗಿದ್ರೆ ಕಡಿಮೆ ಮಾಡಕ್ ಆಗ್ತದ ಮಾಡೋರ್ ಬೇಕು, ಜೊತೆಗೆ ದನಕರುಗಳು ಬೇಕು, ಮನೆ ಗೊಬ್ಬರ ಬೇಕು, ಅದ್ರ ಈ ರೀತಿ ಮಾಡ್ಕೊಂಡಾಗ ಸ್ವಲ್ಪ ಖರ್ಚುಗಳು ಕಡಿಮೆ ಮಾಡಬಹುದು. ಕಡಿಮೆ ಮಾಡಬಹುದು ಸರ್. ಹೆಂಗ್ ಅನ್ಸತ್ರಿ ಒಟ್ನಲ್ಲಿ ಈಗ 4 ಎಕರೆ ನಿಮ್ದು, ಒಂದ್ ಸ್ವಲ್ಪ ಲೀಸಿಂಗ್ ಮಾಡ್ಕೊಂಡು ಹತ್ತಿ ಬೆಳಕತ್ತೀರಿ, ಜೊತೆಗೆ ಮೆಣಸಿನ್ಕಾಯಿ ಬೆಳಕತ್ತೀರಿ, ಒಕ್ಕಲ್ತನ ಲಾಭ ಐತೆ ಅಂತ ಹೇಳಿ ಅನ್ಸದ ನಿಮ್ಗೆ? ಲಾಭ ಸರ್, ಲಾಭ ಅದ. ಹೆಂಗ್ ಮಾಡಕತ್ತಾರ ಈ ಸಲ ಮುಂಗಾರು ರೈತರು ಎಲ್ಲ ರೆಡಿ ಮಾಡ್ಕೊಳಕತ್ತಾರ ಭೂಮಿ ಎಲ್ಲ ಸರ್? ಇವಾಗ ಇದೇ ಮೇ ತಿಂಗಳದಾಗ ಚಾಲು, ಯಾಕಂದ್ರೆ ಈ ವರ್ಷ ನಮ್ದು 4ನೇ ತಿಂಗಳ ತನಕ ಬರೀ ಮೆಣಸಿನ್ಕಾಯಿ ಮಾಡೋದಾಯ್ತು ಸರ್. ಅದು ಲಾಸ್ಟ್ ಕಾಪ್ ಬಂತಾರ ಸರ್, ಅದು ಅದ್ 3ನೇ ಮಾರ್ಚ್ನಲ್ಲಿ ಆರ್ದು ಸರ್, 4ನೇ ತಿಂಗಳದಾಗ ಎಲ್ಲ ಒಣಗಿಸಿ ಮಾರಿದ ಸರ್. ಹಂಗಾಗಿ ಹೊಲಗಳಲ್ಲಿ ಇವಾಗ ಮೇ ತಿಂಗಳದೇ ಸ್ವಚ್ಛ ಮಾಡಕತ್ತಾರ. ಈಗ ಅಕಾಲಿಕ ಮಳೆ ಬಿದ್ದದಲ್ಲ, ಏನಾದ್ರು ರಂಟೆ ಕುಂಟೆ ಮಡಿಕೆ ಈಗ ಹೊರಗೆ ಪುಟ್ಟ ಸರ್, ಅನುಕೂಲ ಹೊರಪಾಗ ಸರ್. ಹಸಿ ಮಳೆನೂ ಕೂಡ ಈಗ ಬಹಳ ಅನುಕೂಲ ಆಗಿದೆ, ಉಪಯೋಗ ಆಗಿದೆ ರೈತರಿಗೆ, ಉಪಯೋಗ ಸರ್. ಈಗ ಶೇದ ಮಾಡಕ್ ಅನುಕೂಲ ಆಗ್ತದೆ ಸರ್, ಮೆತ್ತಿಗೆ ಹೊಡ್ಕೊಳ್ಳಕ್ಕೆ ಆಗ್ತದೆ ಸರ್. ಈ ಸಲ ರೈತ ಬಾಂಧವರು ಏನು ಹಾಕಬೇಕಂತ ನಿಮ್ಮ ಗ್ರಾಮ ನೆಲ ಹಾಳು ದಿನ್ನಿ ಆ ಕಡೆ ಏನ್ ಪ್ಲಾನ್ ಮಾಡಕತ್ತಾರ ರೈತರು? ಪ್ಲಾನ್ ಸರ್ ಅತ್ತೇನೆ ಇದು ಮೆಣಸಿನ್ಕಾಯಿ ಜಾಸ್ತಿ ಆಗ್ತಾರ ಸರ್. ಮೆಣಸಿನ್ಕಾಯಿ ತೆಲಾಗ ಸರ್ ಎಲ್ಲ ಬ್ಯಾಡಿಗೆ 70,000-60,000 ಆಗಿದೆ ಸರ್ ಇವಾಗ. ಹೌದು, ಬಯಲು ಬೂಮ್ ಬಿತ್ತ ಸರ್, ನಮ್ಮ ಊರಿಗೆಲ್ಲ ಬಯಲು ಬೂಮ್ ಆಗ್ತಾರೆ ಈ ವರ್ಷ. ನೀವು ಏನ್ ಮಾಡ್ಬೇಕಂತ ಮಾಡಿರಿ ಈ ಸಲ ಸರ್? ಈ ವರ್ಷ ನಾವೆಲ್ಲ ಹತ್ತಿ ಇಡ್ಬೇಕಂತ ಪ್ಲಾನ ಸರ್ ನಮ್ಗೆ. ಹತ್ತಿ ಯಾಕಂದ್ರೆ ಮೆಣಸಿನ್ಕಾಯಿಗೆ ನೀ ಹೊಲ 3 ವರ್ಷ ಆಯ್ತು ಸರ್ ಅದು, ಇದು ಈ ಹೊಲ ನಾವು ಇನ್ನೊಂದು ಹೊಲ ಸರ್, ಅದು ನೀರು ಲಾಸ್ಟ್ ನೀರು ಬರಲ್ಲ, ಹೋದ ವರ್ಷ ಲಾಸ್ ಆಗಿ ಈ ವರ್ಷ ಲಾಸ್ ಆಗಿವಿ, ಮತ್ತೆ ಅದಕ್ಕೆ ಹತ್ತಿ ಹಾಕ್ಬೇಕು ಮಾಡಿಸಿ ಈ ವರ್ಷ ಎಲ್ಲ. ಅಂತಂದ್ರೆ ನೀವೆಲ್ಲ ಒಂದು 7 ಎಕರೆ ಹತ್ತಿನ ಹಾಕ್ಬೇಕು. ಹತ್ತಿ ಹಾಕ್ಬೇಕು ಸರ್. ಮತ್ತೆ ಒಂದ್ ಸ್ವಲ್ಪ ಕ್ರಾಪ್ ಚೇಂಜ್ ಮಾಡಿ ಮುಂದಿನ ವರ್ಷ ಚೇಂಜ್ ಮಾಡಿ ಪ್ಲಾನ್ ಮಾಡ್ಕೊಂಡು ಮೆಣಸಿನ್ಕಾಯಿ ಮುಂದಿನ ವರ್ಷ ಕಂಪಲ್ಸರಿ ಆಗ್ತದೆ ಸರ್. ಜೊತೆಗೆ ಮನೆಯಲ್ಲಿ ಮಕ್ಕಳಿಗೆ ಹೈನಾ ಏನೋ ಏನಾರು ಬೇಕಲ್ಲ? ಅವ್ರ ಮಕ್ಕಳಿಗೆ ಸರ್ ಆಗಲಿ ತರ್ತೀವಿ ಸರಿ, ಯಾಕಂತಂದ್ರೆ ಈಗ ಮಕ್ಕಳು ಬೆಳಿತಿರ್ತವೆ, ಒಂದು ಒಳ್ಳೆ ಆಹಾರ ಸಿಗ್ಬೇಕಪ್ಪ ಅಂತಂದ್ರೆ ಗೊಬ್ಬರ ಆಗ್ತದ, ಹೈನ ಆಗ್ತದ, ಮೊಸರು ಮಜ್ಜಿಗೆ ಇವೆಲ್ಲ ಆಗ್ಬೇಕಪ್ಪ ಅಂತಂದ್ರೆ ಎಮ್ಮಿ ಆಕಳು ಕಟ್ಕೊಂಡ್ರೆ ಚಲೋ ಅಂತ. ಈಗ ಮಾಡೋರಿಲ್ಲ ಸರ್, ಹಂಗಾಗಿ ಕಟ್ಕೊಂಡಿಲ್ಲ ಸರ್. ನಮ್ಮ ಅಣ್ಣಂದ ನಮ್ಮ ಎಮ್ಮೆ ಅವ ತಗೋ, ನಮ್ಮ ಅಣ್ಣ ಎಲ್ಲ ಅವ ಕೊಡ್ತೀವಿ ಅಂದ್ರೆ ನಾವು ಸಾಕಾಗದ್ರಿಂದ ಬುಟ್ಟಿ ಸರ್. ಈಗ ಒಂದು ಆಫರ್ ತಂದ್ಕಂತೀವಿ ಸರ್, ಅವೇ ಕುಡಿತಾರೆ ಸರ್ ಹುಡುಗರು, ಮೊಸರು ಮಾಡ್ಕೊಂತ ಅದ್ರಾಗೆ ತಿಂತೀವಿ ಸರ್. ಭಾಳ ಖುಷಿ ಆಯ್ತು ದುಳೆಯವರೇ ನಿಮ್ ಜೊತೆ ಮಾತಾಡಿ. ನೋಡ್ರಿ 3ನೇ ಕ್ಲಾಸ್ ಓದಿ, 7ನೇ ಕ್ಲಾಸ್ ಏನು ಓದ್ಬೇಕಂತ ತಲೆ ಓಡಿಸಿಕೊಂಡು, 7ನೇ ಕ್ಲಾಸ್ ಒಂಚೂರು ಡೈರೆಕ್ಟ್ ಕಟ್ಟಿ, 10ನೇ ಕ್ಲಾಸ್ ತನಕ ನೀವು ಶಿಕ್ಷಣವನ್ನು ಪಡ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಆಮೇಲೆ ಒಂದು ಸಂಸಾರಿಕ ತಾಯಪತ್ರಯಗಳು, ಸಂಸಾರಿಕ ಸಮಸ್ಯೆಗಳು ಬೇರೆಯಾಗಿ 8-10 ಎಕರೆ ಭೂಮಿಯನ್ನು ನೀವು ಚಲೋತ್ನಾಗಿ ಮಾಡಿಕೊಂಡು ಮನೆ ಕಟ್ಟಿಸಿಕೊಂಡು ಒಂದು ಒಳ್ಳೆ ಬದುಕನ್ನು ಮಾಡ್ಕೊಂಡಿದ್ದೀರಿ. ಒಟ್ಟಿನಲ್ಲಿ ನೀವು ಹೇಳುವ ಹಾಗೆ ಒಳ್ಳೆ ರೇಟ್ ಸಿಗಬೇಕು, ಮನೆಗೆ ಮಾಡೋ ಜನ ಇರಬೇಕು, ಇವೆರಡು ಚೆನ್ನಾಗಿತ್ತಪ್ಪ ಅಂತಂದ್ರೆ ನಾವು ಕೂಲಿಯರ್ ಮೇಲೆ ಡಿಪೆಂಡ್ ಆಗೋದು ಕಡಿಮೆ ಮಾಡಬೇಕು. ನಾವು ಸ್ವಂತ ಮಾಡಿದಾಗ 1-4 ರೂಪಾಯಿ ಉಳಿತದ. ಈ ಸಲನೂ ಕೂಡ ಚೆನ್ನಾಗಿ ಮಳೆ ಆಗಲಿ, ಏನೋ ವಿಚಾರ ಮಾಡಕತ್ತೀರಿ ಈ ಸಲ ಹತ್ತಿ ಹಾಕ್ಬೇಕು, ಮುಂದಿನ ವರ್ಷ ಮೆಣಸಿನ್ಕಾಯಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಒಳ್ಳೆ ಯೋಜನಾಬದ್ಧವಾಗಿ ತಿಳ್ಕೊಂಡು ವಿಚಾರ ವಿವೇಚನೆಯಿಂದ ಕೃಷಿಯನ್ನು ಮಾಡಿ, ನಿಮ್ಮ ಎಲ್ಲ ಕೃಷಿಗಳಿಗೆ ದೇವರು ಬಲವನ್ನು ಕೊಡಲಿ. ನಿಮ್ಮ ವಿಚಾರಗಳನ್ನು, ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ದುಳೆಯವರೇ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ದಿನ್ನಿ ಗ್ರಾಮದ ದುಳ್ಳಯ್ಯ ಅವರ ಕೃಷಿ ಅನುಭವಗಳನ್ನು ಕೇಳಿದ್ರಿ. ರೈತ ಬಾಂಧವರೇ ಗಮನಿಸಿ, ಆಕಾಶವಾಣಿ ರಾಯಚೂರು ಕೇಂದ್ರವು ನಾಳೆ ಸಾಯಂಕಾಲ ಸಮಯ 6:51 7:34 ಮುಂಗಾರು ಹಂಗಾಮಿಗೆ ರಾಯಚೂರು ಜಿಲ್ಲೆಗೆ ಶಿಫಾರಸು ಮಾಡಿರುವ ವಿವಿಧ ಬೆಳೆ ಪದ್ಧತಿಗಳ ಕುರಿತು ನೇರ ಫೋನಿನ್ ಕಾರ್ಯಕ್ರಮವನ್ನು ಪ್ರಸಾರ ಮಾಡಲಿದೆ. ಈ ನೇರ ಫೋನಿನ್ ಕಾರ್ಯಕ್ರಮದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದ ಡಾಕ್ಟರ್ ಆನಂದ್ ಎಸ್ ಅವರುಗಳು ಭಾಗವಹಿಸಿ ರೈತರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ. ರಾಯಚೂರು ಜಿಲ್ಲೆಗೆ ಶಿಫಾರಸು ಮಾಡಿರುವ ಮುಂಗಾರು ಹಂಗಾಮಿನ ವಿವಿಧ ಬೆಳೆ ಪದ್ಧತಿಗಳ ಕುರಿತು ತಮ್ಮ ಪ್ರಶ್ನೆಗಳಿಗೆ ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು ಹೀಗಿವೆ: 0853229588 ಅಥವಾ 200312. ಕೇಳಿ ನೇರ ಫೋನಿನ ಕಾರ್ಯಕ್ರಮ ನಾಳೆ ಸಾಯಂಕಾಲ 6:51. ಹವಾಮಾನ ವರದಿ ಮತ್ತು ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಹವಾಮಾನ ವರದಿ ಮತ್ತೆ ಹವಾಮಾನ ಆಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ನಾಳೆ ದಿನಾಂಕ 22/5/2023 ಅಂತಂದ್ರೆ ಸೋಮವಾರ. ಯಾವುದೇ ಮಳೆಯ ಪ್ರಮಾಣ ಇರುವುದಿಲ್ಲ. ಗರಿಷ್ಠ 41, ಕನಿಷ್ಠ 25°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದ್ದು, ಹಾಗೆಯೇ ಗರಿಷ್ಠ 43, ಕನಿಷ್ಠ 22% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 3 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2-3 ಹರಗಿ ಭೂಮಿಯನ್ನು ಮುಂಗಾರು ಬಿತ್ತನೆಗೆ ಸಿದ್ಧಪಡಿಸಿ. ಬೇಸಿಗೆಯಲ್ಲಿ ಅಕಾಲಿಕ ಮಳೆಯ ಜೊತೆಗೆ ಗುಡುಗು ಮತ್ತು ಸಿಡಿಲಿನ ಸಾಧ್ಯತೆ ಇರುವುದರಿಂದ ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಕಟಾವು ಮಾಡಿದ ರಾಶಿ ಬೆಳೆಗಳನ್ನು ಸುರಕ್ಷಿತ ಸ್ಥಳಗಳಲ್ಲಿ ಸಂಗ್ರಹಣೆಯನ್ನು ಮಾಡಿಕೋಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆಯನ್ನು ಮಾಡಿದರೆ ಮಣ್ಣಿನಲ್ಲಿ ಅಡಗಿರುವ ಸೂಕ್ತ ವ್ಯವಸ್ಥೆಯಲ್ಲಿರುವಂತಹ ಕೀಟಗಳು ನಾಶವಾಗುವುದಲ್ಲದೆ ಮಣ್ಣಿನಲ್ಲಿ ಮಳೆ ನೀರಿನ ಸಂರಕ್ಷಣಾ ಶಕ್ತಿಯೂ ಕೂಡ ಹೆಚ್ಚಾಗ್ತದೆ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗ್ತದೆ. ಇನ್ನು ಬೇಸಿಗೆ ಸಮಯದಲ್ಲಿ ಮಣ್ಣಿನ ತೇವಾಂಶವನ್ನು ಕಾಪಾಡಿಕೊಂಡು ಹೋಗಲಿಕ್ಕೆ ಗಿಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆಯಾಗಿ ಹಾಕಬೇಕು. ಮಣ್ಣಿನ ಸವಕಳಿ, ನೀರಿನ ಹರಿಯುವಿಕೆ, ಶಿಥಿಲಗೊಂಡ ಬದುಗಳು ಹಾಗೂ ಚೆಕ್ ಡ್ಯಾಮುಗಳ ದುರಸ್ತಿ ಅಥವಾ ನವೀಕರಣ ಕಾರ್ಯವನ್ನು ಈ ಸಮಯದಲ್ಲಿ ಮಾಡಿಕೊಡುವುದು ಉತ್ತಮ. ಇನ್ನು ಮಾವಿನ ಬೆಳೆಯಲ್ಲಿ ಹಣ್ಣು ನೊಣದ ಸಮಗ್ರ ಕೀಟ ನಿರ್ವಹಣೆಗಾಗಿ ಪ್ರತಿ ಎಕರೆಗೆ 4 ಮೋಹಕ ಬಲೆಗಳನ್ನು ಹಾಕಬೇಕು. ಇದಕ್ಕಾಗಿ ಪ್ರತಿ ಲೀಟರ್ ನೀರಿನಲ್ಲಿ 1 ml ಮಿಥೈನ್ ಯೂಜಿನಾಲ್ ಮತ್ತು 1 ml ಮೆಲಾಥಿಯಾನ್ 50 EC ದ್ರಾವಣವನ್ನು ಬೆರೆಸಿ ಮತ್ತು ಬಲೆಗೆ 100 ml ದ್ರಾವಣವನ್ನು ಬಳಸಬೇಕು. ಮಾವಿನಲ್ಲಿ ಕಾಯಿ ಉದುರುವುದನ್ನು ತಡೆಗಟ್ಟಲು 20 ppm ಅಂತಂದರೆ 2 g ನ್ಯಾಪ್ಥಲಿಕ್ ಅಸೆಟಿಕ್ ಆಸಿಡ್ ಅನ್ನು 100 L ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಹಾಗೇನೆ ಕುರಿ ಮತ್ತು ಮೇಕೆ ಮೇಯಿಸುವಿಕೆಯನ್ನು ಬೆಳಗ್ಗೆ ಅಥವಾ ಸಂಜೆಯ ಸಮಯದಲ್ಲಿ ಮಾಡಬೇಕು. PPR ಕಾಯಿಲೆಯ ಬಗ್ಗೆ ಈ ದಿನಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು. ಸೀನು, ಮೂಗಿನಿಂದ ಗೊಣ್ಣೆ, ಮೇವು ತಿನ್ನದಿರುವುದು, ಜ್ವರ ಇತ್ಯಾದಿ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸ್ಥಳೀಯ ಪಶುವೈದ್ಯರನ್ನು ಕಾಣಬೇಕಾಗ್ತದೆ. ಇನ್ನು ಬೇಸಿಗೆ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ರೈತ ಬಾಂಧವರು ನೋಡ್ಕೋಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಈ ಸಮಯದಲ್ಲಿ ಮಾಡಬೇಕು. ಇತ್ತೀಚಿನ ದಿನಗಳಲ್ಲಿ ತಾಪಮಾನ ಹೆಚ್ಚಾಗ್ತಾ ಇದೆ ಮತ್ತು ಕೋಳಿ ಪಕ್ಷಿಗಳಿಗೆ ಸಾಕಷ್ಟು ನೀರನ್ನು ಒದಗಿಸಿ ಬರ್ಡ್ ಫ್ಲೂ ರೋಗ ಲಕ್ಷಣಗಳು ಕಂಡು ಬಂದಲ್ಲಿ ಸಾಧ್ಯವಾದಷ್ಟು ಬೇಗನೆ ರೈತ ಬಾಂಧವರು ಪಶುವೈದ್ಯರನ್ನ ಸಂಪರ್ಕಿಸಬೇಕು. ಇನ್ನು ಹೋರಿಗಳಿಗೆ ಕಸಿ ಮಾಡಿಸಲು ಬೇಸಿಗೆ ಕಾಲ ಸೂಕ್ತವಾದಂತಹ ಸಮಯವಾಗಿದ್ದು ಹಾಗೂ ಗಾಯದ ನಿರ್ವಹಣೆಯೂ ಕೂಡ ಸುಲಭ ಆಗಿರುತ್ತದೆ. ಬೇಸಿಗೆಯಲ್ಲಿ ಎಮ್ಮೆಗಳಲ್ಲಿ ಮೂಕ ಬೆದೆಯೂ ಸಾಮಾನ್ಯವಾಗಿದ್ದು ಇದರಿಂದ ಹೊರಬರಲು ಬೆದೆಯ ಲಕ್ಷಣಗಳನ್ನು ತೋರ್ಪಡಿಸಲು ಕೊಟ್ಟಿಗೆಯಲ್ಲಿ ತಂಪು ವಾತಾವರಣ ಕಲ್ಪಿಸುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೆರೆ ಹೊಂಡೆಗಳಲ್ಲಿ ಜಾನುವಾರುಗಳನ್ನು ಅಥವಾ ಎಮ್ಮೆಗಳನ್ನು ಈಜಾಡಲು ಬಿಡಬೇಕು. ಇನ್ನು ಬೇಸಿಗೆಯಲ್ಲಿ ಎಮ್ಮೆಗಳನ್ನು ಹೊಂಡೆಗಳಲ್ಲಿ ಈಜಾಡಲು ಬಿಡುವುದರಿಂದ ಬಿಸಿಲಿನ ತಾಪ ಕಡಿಮೆಯಾಗಿ ಸಂತಾನೋತ್ಪತ್ತಿ ಸಾಮರ್ಥ್ಯ ಹೆಚ್ಚಾಗುವುದಲ್ಲದೆ ಕ್ರಮೇಣವಾಗಿ ಬೆದಿಗೆ ಬರಲು ಇದು ಸಹಕಾರಿ ಆಗ್ತದೆ. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಈಗ ಕೇಳಿ ಕುಷ್ಟಗಿ ತಾಲೂಕಿನ ಗುಮಗೇರ ಗ್ರಾಮದ ಮೊಹಮ್ಮದ್ ಮುಸ್ತಫಾ ಹಾಗೂ ಸಂಗಡಿಗರಿಂದ ರಿವಾಯತ್ ಪದಗಳು. ಶ್ರೀ ಶುದ್ಧ ಬಯ್ಯನ ತುರುತ ತಿಳಸುವೆ ಶಾಸ್ತ್ರ ಜಲರುತ ಬನ್ನೀರೆ ತಗದೀನಿ ತಗದೀನಿ ಬಗದಾದ ಶರಣರ ಸೂಚನಾ ಹುಟ್ಟನು ಮಬುಬ ಶರಣ ತಂದೆ ವಾಟ್ಯ ಹುಟ್ಟನು ಮಬುಬ ಶರಣ ಶಾಸ್ತ್ರದ ಮಾರ್ಗವ ಹಿಡಿದ ಹೇಳುವ ಜನದಗ ಒಡೆದು ಮಿಕ್ಕ ತ್ವಕ್ಕ ಪ್ರಾಯದಲ್ಲಿ ಸದ್ಯಕ್ಕ ಜಗತ್ತಕ್ಕ ಜಗತ್ತಕ್ಕ ಮಹಬೂಬ ಸತ್ಯ ಚರಣ ಜಗತ್ತಕ್ಕ ಮಹಬೂಬ ಸತ್ಯ ಚರಣ ಕಬೂಲ ದುಡಿನ ಗಣಿತನ ಮಾಬೋಬ ಮಕಬೋಲ ದುಡಿನ ಗಣಿತನ ಬಗದಾದ ಪಟ್ಟಣದಲ್ಲಿ ಇಬ್ಬರ ಜೋಡಿಲಿ ಜೋಡಿ ಆಟವ ನೋಡಿ ಕೇಳಾರೆ ಬನ್ನೀರೆ ಚಂದ ಚಂದ ಸಾರುವೆ ಒಂದ ಬಯ್ಯನ ಚಂದ ಚಂದ ಸಾರುವೆ ಒಂದ ಬಯ್ಯನ ದಿಟ್ಟ ಮಾಬೂಬ ಇಟ್ಟನು ಆಟದ ವ್ಯಸನ ದಿಟ್ಟ ಮಾಬೂಬ ಇಟ್ಟನು ಆಟದ ವ್ಯಸನ ಮಾಬೂಬ ನಾಟವ ಮೀರೆ ಮಕಬೂಲನ ಮೇಲೆ ಬಾಯಿ ಬಂದಾಳು ಬಿಸಿಮಿಲ ತಾಯಿ ಕೆಳಕಂದ ನಿನ್ನಿಂದ ಬಿಟ್ಟು ಆಟ ಊಟಕ್ಕ ನಡೆಯುವ ಮಗನೇ ಬಿಟ್ಟು ಆಟ ಊಟಕ್ಕ ನಡೆಯುವ ಮಗನೇ ಮಾಬೂಬ ಇಡದಾನೋ ಮಕ್ಕಳ ಬೆರಳವನ ಮಾಬೂಬ ಇಡದಾನೋ ಮಕ್ಕಳ ಬೆರಳವನ ತಾಯಿ ಅಸವೂ ಇಲ್ಲ ಅಂತ ನಮ ಕಬೂಲ ನಿನಗೂ ಹೆಂಗಸವೂ ಇಲ್ಲ ಹೇಳೋ ನನ್ನ ಮೋಹದ ಕಂದ ಯನಮಗ ಚಂದರಾಮ ಬಿಟ್ಟು ಆಟ ಊಟಕ್ಕ ನಡೆಯೋ ಮಗನೇ ಬಿಟ್ಟು ಆಟ ಊಟಕ್ಕ ನಡೆಯೋ ಮಗನೇ ಚಿತ್ತವಿಟ್ಟು ಕೇಳಾರೆ ಸರ್ವ ಸಂಪೂರ್ಣ ಚಿತ್ತವಿಟ್ಟು ಕೇಳಾರೆ ಸರ್ವ ಸಂಪೂರ್ಣ ಬಾಳ ಕೈ ಬೀಡ ಮಾವು ಮೊದಲ ಬೀಳತೀನಿ ನಿಮ್ಮ ಕಾಲ ನಾವುಂಡ ಆಗಿ ಕುಂಡ ನಾವುಂಡ ಬರತೀನಿ ನಾಳಿನ ದಿವಸ ನಾವುಂಡ ಬರತೇನೆ ನಾಳಿನ ದೇವಾಸ ಮಾಬೋಬ ಅಂತಾನೋ ನಿಂದೇನು ಬರಸಿನ್ನ ಮಾಬೋಬ ಅಂತಾನೋ ನಿಂದೇನು ಬರಸಿನ್ನ ಿಲ್ಲ ಕೊಟ್ಟ ಭಾಷ ತಪ್ಪುವುದಿಲ್ಲ ಬರತೀನಿ ನಾಳಿನ ದಿವಸ ಬಿಟ್ಟು ಆಟ ತಾವಂಟ ಬೆನ್ವಾತಿ ತೊಕಂದಾಗ ಇಂದ ಮಾರಣ ಕಂದಾಗ ಎಂದು ಮಾರಣ ಚಿತ್ತವಿತ್ತು ಕೇಳಾರೆ ಸರ್ವ ಸಂಪೂರ್ಣ ಚಿತ್ತವಿತ್ತು ಕೇಳಾರೆ ಸರ್ವ ಸಂಪೂರ್ಣ ಸರ ತಾಯಿ ತಂದೆ ಅಳ್ತಾರಲ್ಲೋ ಬೋರಾಡಿ ಧರಣಿಯ ಮೇಲ ಶಿವ ಶಿವ ತಂದೆ ಕಠಿಣ ಮರೆತು ಕಂದಾಗ ಕಳಿಯ ಲಂಗ ಕಾಲಹರಣ ನೆರವಾರಿ ದಂಗಾಗೆ ಕೇಳಿದ ಜನರ ನೆರವಾರಿ ದಂಗಾಗೆ ಕೇಳಿದ ಜನರ ಮಲ್ಲಿಗೆಣ್ಣಿ ಮಕರಂದ ಮಾಡಿ ಅರಬಿಗೂಲ ಲೋದಿನ ಕಡ್ಡಿ ಸಾಯೇತ್ತ ಮಾಡಿ ತೋರಿತ ತೊಳೆದು ತಂದಾರು ಕಂದಾಗ ಮಂತದ ಮೇಲವನ ಕಂದಾಗ ಮತದ ಮ್ಯಾಲವನ ಮಾಬೋಬಾಗ ಆದೀತೋ ಆಟದ ವ್ಯಸನ ಮಾಬೋಗ ಆದೇತೋ ಆಟದ ವ್ಯಸನ ಒಂಟಾರು ತ ಜರದಾರೆ ಕಂಡ ದೋಲಿ ಕೇಳಿದ ಜಯದೊಲಿ ಯಾರಾದೈತು ಏಳರೇ ಮಾಬೂಬಾಯಿ ತುಂಬ ಪಡೆದ ಮೂಡಿದ ಮಾಬೂಬಾ ಸತ್ಯ ಶರಣ ಪಡೆದ ಮೂಡಿದ ಮಾಬೂಬಾ ಸತ್ಯ ಶರಣ ಚಿತ್ತವಿತ್ತು ಕೇಳಾರೆ ಸರ್ವ ಸಂಪೂರ್ಣ ಚಿತ್ತವಿತ್ತು ಕೇಳಾರೆ ಸರ್ವ ಸಂಪೂರ್ಣ